ಆಕಾಶವಾಣಿ ಮಡಿಕೇರಿ, ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭತ್ತ ಬೆಳೆ ಬೇಸಾಯ, ಈ ಕುರಿತು ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಬೇಸಾಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ತೆ ಸರ್. ಈಗ ಪ್ರಾರಂಭದಲ್ಲಿ ಭತ್ತವನ್ನ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ಬೆಳೆಯಲಾಗ್ತಾ ಇದೆ ಮತ್ತೆ ಇದರ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಈ ಮುಂಗಾರು ಮಳೆಯನ್ನು ನಾವು ಮುಂದೆ ಇಟ್ಟುಕೊಂಡು ಮುಂದಿನ ದಿನದಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ಭತ್ತದ ವ್ಯವಸಾಯವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ಯಾವ ತಾಂತ್ರಿಕತೆಯನ್ನು ಬಳಸಿಕೊಂಡಾಗ ಪ್ರೊಡಕ್ಷನ್ನ ಯಾವ ರೀತಿಯಲ್ಲಿ ಜಾಸ್ತಿ ಮಾಡಿಕೊಳ್ಬಹುದು ಅಂತ ಹೇಳುವ ವಿಚಾರವನ್ನು ನಾನು ತಿಳಿಯಬಯಸ್ತೇನೆ. ತಮಗೆಲ್ಲರಿಗೂ ಗೊತ್ತಿದೆ, ಭತ್ತ ಮುಖ್ಯ ಆಹಾರ ಬೆಳೆ ನಮ್ಮಲ್ಲಿ. ಅಂದಾಜು 30,500 ಹೆಕ್ಟೇರ್ ಪ್ರದೇಶದಷ್ಟು ಭತ್ತ ಬೆಳೆಯುವ ಪ್ರದೇಶ ನಮ್ಮಲ್ಲಿ ಇದ್ದರೂ ಸಹ ಕಳೆದ ಹಲವಾರು ವರ್ಷಗಳಿಂದ ಭತ್ತದ ಬೆಳೆ ಆ ವಿಸ್ತೀರ್ಣ ಕ್ಷೀಣವಾಗ್ತಾ ಬರ್ತದೆ ಬೇರೆ ಬೇರೆ ಕಾರಣಗಳಿಂದ. ಕೆಲವೊಮ್ಮೆ ರೈತರು ವಾಣಿಜ್ಯ ಬೆಳೆಗಳತ್ತ ಮನಸ್ಸು ಮಾಡಿರುವಂಥದ್ದು, ಕೆಲವೊಮ್ಮೆ ದುಡಿಯುವ ಕೈಗಳು ನಮ್ಮಲ್ಲಿ ಇಲ್ಲದೆ ಎಲ್ಲ ನಮ್ಮ ಯುವಕರು ಯುವತಿಯರು ಹೊರಗಡೆ ಇರುವಂಥದ್ದು, ಕೆಲವೊಮ್ಮೆ ಹವಾಮಾನದ ವೈಪರೀತ್ಯದಿಂದಾಗಿ ಕೆಲವು ಸಮಸ್ಯೆಗಳು ಬರುವಂಥದ್ದು, ಮತ್ತು ಈ ಕಾಡು ಪ್ರಾಣಿಗಳು ಇನ್ನಿತರೆ ಸಮಸ್ಯೆಗಳಿಂದ ಭತ್ತದ ಕೃಷಿಯತ್ತ ರೈತರು ಒಲವನ್ನು ತೋರಿಸುವಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಕೊಡಗು ಜಿಲ್ಲೆಯಲ್ಲಿ ಈ ಭತ್ತದ ಕೃಷಿಗೆ ಬಂದರೆ ಇಲ್ಲಿ ಸಾಮಾನ್ಯವಾಗಿ ಬಳಕೆ ಆಗ್ತಾ ಇರುವಂಥ ತಳಿಗಳು ಯಾವ್ಯಾವು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಭತ್ತದ ಬೆಳೆಯಲ್ಲಿ ಬೇಕಾದಷ್ಟು ಭತ್ತದ ತಳಿಗಳಿವೆ ಸರ್. ಕೊಡಗು ಜಿಲ್ಲೆ ವಿಭಿನ್ನ ವಾತಾವರಣ ಅಥವಾ ಹವಾಮಾನ ಇರೋದ್ರಿಂದ ಹೊರಗಡೆ ಇರುವಂತಹ ಎಲ್ಲ ತಳಿಗಳನ್ನ ಇಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ತಮಗೆಲ್ಲರಿಗೂ ಗೊತ್ತು, ಹೆಚ್ಚು ಮಳೆ ಬೀಳುವಂತ ಪ್ರದೇಶ, 200 ಇಂಚುವರೆಗೂ ಸಹ ಕೆಲವೊಂದು ಗ್ರಾಮಗಳಲ್ಲಿ ಮಳೆ ಆಗ್ತದೆ. ಇಲ್ಲಿ ನಮ್ಮ ಎಲ್ಲ ಅಧಿಕ ಇಳುವರಿ ತಳಿಗಳಾಗಲಿ ಹೈಬ್ರಿಡ್ ತಳಿಗಳಾಗಲಿ ಇಲ್ಲಿ ಬೆಳೆಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವು ಸೆಲೆಕ್ಟೆಡ್ ವೆರೈಟೀಸ್ ಮಾತ್ರ ನಮ್ಮಲ್ಲಿ ಭತ್ತವನ್ನು ನಾವು ಬೆಳೀತಾ ಇದ್ದೇವೆ. ಅದರಲ್ಲಿ ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿರುವಂತಹ ಇಂಟಾನ್ ಬೆಳೆ ಇದೆ, ಇದೆಲ್ಲ ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್. ಇನ್ನೊಂದು ತುಂಗಾ ಇದೆ, KPR-1 ಅಂತ, ಕರ್ನಾಟಕ ಪೊನ್ನಂಪೇಟೆ ರೈಸ್ ಅಂತ ಸರ್. ಅದು ಪೊನ್ನಂಪೇಟೆ ರೀಸರ್ಚ್ ಸ್ಟೇಷನ್ ಕಂಡುಹಿಡಿದಿರುವಂತದ್ದು. ಇನ್ನೊಂದು KHP-9 ಮತ್ತೆ KHP-10, ಕರ್ನಾಟಕ ಹಿಲ್ ಪ್ಯಾಡ್ ಅಂತ ಹೇಳ್ತೇವೆ ನಾವು. ಇನ್ನೊಂದು BR-2655 ಬಾಂಗ್ಲಾ ರೈಸ್ ಅಂತ ಹೇಳ್ತೇವೆ. ಇದಿಷ್ಟು ಲಾಂಗ್ ಡ್ಯೂರೇಷನ್ ಕ್ರಾಪ್. ಆದ್ರೆ ಲಾಂಗ್ ಡ್ಯೂರೇಷನ್ ಅಂದ್ರೆ 150-165 ದಿವಸದವರೆಗೆ ಈ ಭತ್ತದ ಬೆಳೆ ನಾವು ಕಟಾವು ಮಾಡ್ತೇವೆ. ದೀರ್ಘಾವಧಿ ತಳಿಗಳು. ಅದರ ಜೊತೆಗೆ ಅಲ್ಪಾವಧಿ ತಳಿಗಳು, ಕೆಲವು ಮಳೆ ಕಡಿಮೆ ಬೀಳುವಂತ ಪ್ರದೇಶ ಅಥವಾ ನಮ್ಮ ಮೇಲ್ಗದ್ದೆಗಳು ಅಪ್ಲ್ಯಾಂಟ್ಸ್ ಅಂತೇವೆ ನಾವು, ಕರೆಗದ್ದೆಗಳು ಅಂತೇವೆ ಸ್ಥಳೀಯವಾಗಿ. ಇಲ್ಲಿ ತನು ಇದೆ, ಅತೀರಾ ಅಂತ ಹೇಳುವ ವೆರೈಟಿ ಇದೆ, IR-64 ಅಂತ ಒಂದು ವೆರೈಟಿ ಇದೆ. ಇನ್ನೊಂದು RNR-15048 ಸ್ಥಳೀಯವಾಗಿ ನವೋದನ ಸೋನ ಮಸೂರಿ ಅಂತೇವೆ. ಇದೆಲ್ಲ ತಳಿಗಳು ಅಲ್ಪಾವಧಿ ಸಮಯದಲ್ಲಿ ಬರುವಂತದ್ದು, 130-135 days ಅವಧಿಯಲ್ಲಿ ಭತ್ತ ಕಟಾವಿಗೆ ಬರ್ತದೆ. 135 ದಿವಸ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಬರ್ತದೆ. ಇನ್ನು ಹೈಬ್ರಿಡ್ ತಳಿಗಳು ಅಂತ ಬರ್ತದೆ ಸರ್. ಇದರ ಸ್ವಲ್ಪ ಕೃಷಿ ಚಟುವಟಿಕೆ ವಿಭಿನ್ನವಾಗಿರ್ತದೆ. ಸಾಮಾನ್ಯವಾಗಿ ಭತ್ತದ ಕೃಷಿಗೆ 1 ಎಕರೆಗೆ 25-30 kg ಬಿತ್ತನೆ ಬೀಜವನ್ನು ಬಳಸಿದ್ರೆ ಈ ಹೈಬ್ರಿಡ್ ಬರೀ 6 kg ಬಿತ್ತನೆ ಬೀಜ ಸಾಕಾಗ್ತದೆ. ಇದು ಸರ್ ಮಡಿಕೇರಿ, ವಿರಾಜಪೇಟೆ, ಸೋಮಾರ್ಪೇಟೆಯಲ್ಲಿ PAC-837 ಅಂತ ಹೇಳುವ ಒಂದು ವೆರೈಟಿ, KRH-4 ಅಂತ ಹೇಳುವ ವೆರೈಟಿ, ಹೀಗೆ ಬೇರೆ ಬೇರೆ ಪ್ರೈವೇಟ್ ಸಂಸ್ಥೆಗಳು ಕೊಡುವಂತಹ ಭತ್ತದ ತಳಿಗಳು ನಮ್ಮಲ್ಲಿ ಲಭ್ಯ ಇದೆ. ಎಲ್ಲ ತಳಿಗಳು ನಮ್ಮ ಜಿಲ್ಲೆಯ 16 ರೈತ ಸಂಪರ್ಕ ಕೇಂದ್ರಗಳಿವೆ, ವಿರಾಜಪೇಟೆ, ಸೋಮಾರ್ಪೇಟೆ ಮತ್ತು ಮಡಿಕೇರಿಯಲ್ಲಿ. ಈ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಬಿತ್ತನೆ ಬೀಜ ಈಗಾಗಲೇ ನಾವೆಲ್ಲ ಸಂಗ್ರಹಣೆ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೇವೆ. ಇನ್ನು ಸಾಂಪ್ರದಾಯಿಕ ತಳಿಗಳನ್ನು ಏನಾದರೂ ಬಳಸ್ಕೊಳ್ತಾರ? ಖಂಡಿತವಾಗಿಯೂ ಇದೆ ಸರ್. ಅಧಿಕ ಇಳುವರಿ ಕೊಡುವಂಥದ್ದು ಅಥವಾ ಹೈಬ್ರಿಡ್ ಭತ್ತದ ತಳಿಗಳಿವೆ. ನಮ್ಮ ಸ್ಥಳೀಯವಾಗಿರುವಂಥದ್ದು, ಸಾಂಪ್ರದಾಯಿಕವಾಗಿರುವಂಥದ್ದು, ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಇವೆಲ್ಲವನ್ನು ನಾವು ಉಪಯೋಗಿಸಲಿಕ್ಕೆ ಆಗೋದಿಲ್ಲ, ಅದು ಸಕ್ಸಸ್ಸು ಆಗೋದಿಲ್ಲ. ತಮಗೆ ಗೊತ್ತು ಮಡಿಕೇರಿ ತಾಲೂಕಿನಲ್ಲಿ ಇರ್ಬೋದು, ವಿರಾಜಪೇಟೆಲಿ ಇರ್ಬೋದು, ಅಥವಾ ಸೋಮವಾರಪೇಟೆ ತಾಲೂಕಲ್ಲಿ ಇರ್ಬೋದು, ಒಂದು 7-8 ವಿಲೇಜಸ್ ಹೆವಿ ರೈನ್ಫಾಲ್ ಏರಿಯಾ, ಅಲ್ಲಿ ಇಂಥ ವೆರೈಟೀಸ್ ಮಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸಾಂಪ್ರದಾಯಿಕವಾಗಿ ಹಳೆಯಬ್ರು ಏನ್ ಮಾಡ್ಕೊಂಡು ಬಂದಿದ್ದಾರೆ, ಬಿ ಕೆ ಬಿ ಅಂತ ಹೇಳುವ ವೆರೈಟಿ ಇದೆ, ಬಿಳಿಯ ಇದೆ, ಜೀರಿಗೆ ಸಣ್ಣ ಇದೆ, ಇದು ಸೆಂಟೆಡ್ ರೈಸ್ ಇದೆ ಸರ್ ಇದು, ಮತ್ತೆ ರೆಡ್ ರೈಸ್ ಗೆ ಬಂದು ಕೆಂಬತ್ತಿ, ದೊಡ್ಡಿ, ಕರ್ತ ಅಂತ ಹೇಳುವ ವೆರೈಟೀಸ್ ಇದೆ. ಇದೆಲ್ಲ ದೀರ್ಘಾವಧಿ ತಳಿಗಳು, ಲಾಂಗ್ ಡ್ಯೂರೇಷನ್ ಕ್ರಾಪ್ಸ್. ನವೆಂಬರ್ ಎಂಡ್ ಡಿಸೆಂಬರ್ ಇದನ್ನ ಹಾರ್ವೆಸ್ಟ್ ಮಾಡ್ತೇವೆ. ಅಂದ್ರೆ ಕೊಡಗು ಜಿಲ್ಲೆಯ ಜಮೀನಿನ ಮೇಲ್ಮೈ ಲಕ್ಷಣವನ್ನು ನೋಡಿದ್ರೆ ಕೆಲವು ತಳಿಗಳನ್ನ ತಗ್ಗು ಪ್ರದೇಶದಲ್ಲಿ ಬೇಸಾಯ ಮಾಡ್ತಾರೆ, ಇನ್ನು ಕೆಲವು ಸ್ವಲ್ಪ ಈ ಮೆಟ್ಲು ರೀತಿಯಲ್ಲಿ ಮಾಡಿಕೊಂಡು ಬೇಸಾಯ ಮಾಡ್ತಾರೆ, ಮತ್ತು ಕೆಲವು ಎತ್ತರದ ಪ್ರದೇಶದಲ್ಲಿ ಇದೆ ಸರ್. ಅದಕ್ಕೆ ಪ್ರತ್ಯೇಕವಾದ ತಳಿಗಳನ್ನು ಬಳಸ್ಕೋಬೇಕಾಗುತ್ತೆ. ಎತ್ತರದ ಪ್ರದೇಶದಲ್ಲಿ ನಾವೇನು ಅಪ್ಲ್ಯಾಂಟ್ಸ್ ಅಂತ ಬೈಫರ್ಕೇಶನ್ ಮಾಡ್ತೇವಲ್ಲ ಸರ್, ಅಲ್ಲಿ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ನೇ ಹಾಕಬೇಕಾಗ್ತದೆ. ಅಲ್ಪಾವಧಿ ತಳಿಗಳು, ಅಲ್ಲಿ ನೀರು ನಿಲ್ಲುವಂತದ್ದು ಕಡಿಮೆ, ಬೇಗ ನೀರು ಬಸಿದು ಹೋಗ್ತದೆ. ಬೇಗ ಕಟಾವಿಗೆ ಬರುವಂತ ವೆರೈಟಿಗಳನ್ನ ನಾವು ಕಂಡು ಹಿಡ್ಕೊಂಡ್ರೆ ಬೇಗ ಕಟಾವಿಗೆ ಬರಬಹುದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಳೆಗಾರರು ಏನ್ ಮಾಡಿದಾರೆ ಅಂದ್ರೆ ಈ ಅಪ್ಲ್ಯಾಂಟ್ಸ್ ನೆಲ್ಲ ಅಡಿಕೆ ಕಾಫಿ ಅಂತ ಹೇಳಿ ಅದನ್ನೆಲ್ಲ ಬೇರೆ ಬೆಳೆಗೆ ಪರಿವರ್ತನೆ ಮಾಡಿ ಬೆಳೆಸ್ತಾ ಇದ್ದಾರೆ ಸರ್. ಅಂದ್ರೆ ಈ ಮಜಲು ಪ್ರದೇಶ ಅಂತಂದ್ರೆ ಅದು ಸ್ವಲ್ಪ ಮೆಟ್ಲು ರೀತಿಯಲ್ಲಿ ಮಾಡ್ಕೊಂಡಿದೆ. ಇನ್ನು ನಾವು 1 ಎಕರೆನಲ್ಲಿ ಭತ್ತವನ್ನ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಬಿತ್ತನೆ ಬೀಜ, ರಸಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಯೂಶ್ವಲಿ ನಮ್ಮ ತಾಂತ್ರಿಕತೆ ಏನ್ ಹೇಳ್ತದೆ ಅಂದ್ರೆ ಪ್ರತಿ 1 ಎಕರೆಗೆ 25 ಕೆಜಿಯಷ್ಟು ಭತ್ತದ ಬಿತ್ತನೆ ಬೀಜನೇ ಸಾಕು ಅಂತ ಹೇಳಿ ನಮ್ಮಲ್ಲಿ ಪ್ರಾಯೋಗಿಕವಾಗಿ ನಾವು ಮಾಡುವಾಗ ಸಾಕಾಗ್ತದೆ. ಆದರೂ ಇಲ್ಲಿ ಮಳೆ ಜಾಸ್ತಿ ಬೀಳೋದ್ರಿಂದ ಕೆಲವೊಮ್ಮೆ ಮಳೆಗೆ ನೀರು ನಿಂತು ಕೊಳತು ಹೋಗುವಂತ ಪ್ರಸಂಗಗಳು, ಮತ್ತೆ ಪಕ್ಷಿಗಳು ತಿನ್ನುವಂಥದ್ದು ಈಗ ನೈಸರ್ಗಿಕವಾಗಿ ಸುಮಾರು ಹಾಳಾಗ್ತದೆ. ಹಾಗಾಗಿ 25-30 ಕೆಜಿ ಪ್ರತಿ 1 ಎಕರೆಗೆ ಭತ್ತದ ಬಿತ್ತನೆ ಬೀಜ ಬೇಕಾಗ್ತದೆ ಸರ್. ಇದರಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಇಲಾಖೆ ಮುಖಾಂತರ ಕೊಡುವಂತ ಬಿತ್ತನೆ ಬೀಜಗಳು ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಮತ್ತೆ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ವತಿಯಿಂದ ನಾವು ಬಿತ್ತನೆ ಬೀಜವನ್ನು ಸರಬರಾಜು ಮಾಡ್ತೇವೆ. ಇಲ್ಲೆಲ್ಲ ಪ್ರೊಸೆಸ್ಡ್ ಸೀಡ್ಸ್ ಇರೋದ್ರಿಂದ ಇದರಲ್ಲಿ 99% ಬಿತ್ತನೆ ಬೀಜ ಎಲ್ಲವೂ ಜರ್ಮಿನೇಷನ್ ಆಗೋದ್ರೆ ಇದರ ಏನು ನಷ್ಟ ಆಗುದಿಲ್ಲ, ಹಾಗಾಗಿ ಚೆನ್ನಾಗಿರ್ತದೆ. 25-30 ಕೆಜಿಸ್ 1 ಎಕರೆಗೆ ಸಾಕಾಗ್ತದೆ. ಅದು ಬಿಟ್ಟು ಯಾವ ಸ್ಥಳೀಯವಾಗಿ ರೈತರ ಮನೆಯಲ್ಲಿ ಇಟ್ಕೊಂಡು ಮಾಡ್ತಾರೆ ನೋಡಿ, ಅದೊಂದು +5 ಕೆಜಿ ಸೇರಿಸಿಕೊಳ್ಬೇಕಾಗ್ತದೆ. 35 ಕಿಲೋಗ್ರಾಮ್ ವರೆಗೂ ಬಳಸ್ಕೊಳ್ಬೇಕಾಗ್ತದೆ. ಇನ್ನು ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ ಎಷ್ಟು ಬೇಕು? ಕಾಂಪೋಸ್ಟ್ ಗೊಬ್ಬರ ಒಂದು 6 ಟನ್ಸ್ ಅಷ್ಟು ಪ್ರತಿ 1 ಎಕರೆಗೆ ಬಳಸಿದ್ರೆ ಆ ಮಣ್ಣಿನ ಗುಣಲಕ್ಷಣಗಳು, ಏನೋ ಸಾಯಿಲ್ ಟೆಕ್ಸ್ಚರ್ ಮತ್ತೆ ಸ್ಟ್ರಕ್ಚರ್ ಅಂತೇವೆ, ಅದು ಚೆನ್ನಾಗ್ತದೆ. ಆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಯು ಚೆನ್ನಾಗಿರ್ತದೆ, ನೀರು ಹೌದು, ಮತ್ತೆ ಬೆಳೆಗೆ ಬೇಕಾದಷ್ಟು ಪೋಷಕಾಂಶಗಳನ್ನು ಕೊಡುವಂತಹ ಶಕ್ತಿ, ಬೆಳೆ ದಷ್ಟಪುಷ್ಟವಾಗಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ಸಹ ಬಳಸೋದ್ರಿಂದ ಈ ಭತ್ತದ ವ್ಯವಸ್ಥೆಗೆ ಬಹಳ ಅನುಕೂಲ ಆಗ್ತದೆ. ಹಸಿರೆಲೆ ಗೊಬ್ಬರಗಳು ಅಂದಾಗ ದುಡ್ಡು ಕೊಟ್ಟು ತರಬೇಕು ಅಂತಿಲ್ಲ, ಸ್ಥಳೀಯವಾಗಿ ನಮ್ಮ ಸೊಪ್ಪು ಸದೆಗಳು ಸಿಗ್ತದೆ, ಅದನ್ನ ಬಳಸಿಕೊಂಡು ಮಾಡಿದ್ರು ಸಹ ಅದೊಂದು 4 ಟನ್ ಹಾಕಿದ್ರೆ ಮಣ್ಣಿಗೆ, ನಾಟಿಗೆ ಒಂದು 3-4 ವಾರ ಮೊದಲು ಹಾಕಿ ಒಂದ್ಸರಿ ಭೂಮಿ ಉಳುಮೆ ಮಾಡಿ ಮಣ್ಣಿಗೆ ಮಲ್ಚ್ ಮಾಡಿಬಿಟ್ರೆ ಬಹಳ ಚೆನ್ನಾಗಿ ಅದು ಕಳೆತು ಗೊಬ್ಬರ ಆಗ್ತದೆ. ಇನ್ನ ರಾಸಾಯನಿಕ ಗೊಬ್ಬರ ಎಷ್ಟೆಷ್ಟು ಬೇಕಾಗುತ್ತೆ ಅಂತ? ನಮ್ಮ ತಜ್ಞರ ಟೆಕ್ನಾಲಜಿ ಪ್ರಕಾರ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ 30-35 ಕೆಜಿಸ್ ಪರ್ ಎಕರೆಗೆ ರೆಕಮೆಂಡೇಶನ್ ಇದೆ. ಇದನ್ನ ಅಧಿಕ ಇಳುವರಿ ಮತ್ತೆ ಹೈಬ್ರಿಡ್ ತಳಿಗಳು ಏನ್ ಬರ್ತವೆ ಅದಕ್ಕೆ ಬಳಸಿದ್ರೆ ನಿಜವಾಗಿ ನಮ್ಮಲ್ಲಿ ಆ ಪ್ರೊಡಕ್ಷನ್ ಜಾಸ್ತಿ ಆಗ್ಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಸರ್. ಅಂದ್ರೆ 30 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ, 35 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಬೇಕಾಗ್ತದೆ. 1 ಎಕರೆಗೆ ಎಷ್ಟು ಬೇಕಾಗ್ತದೆ ಸರ್? ಮತ್ತೆ ಸತುವಿನ ಕೊರತೆ ಏನಾದರೂ ಕಂಡು ಬರ್ತಾ ಇದೆಯಾ? ಸತುವಿನ ಕೊರತೆ ಡೆಫಿನೆಟ್ ಆಗಿ ಇದೆ. ಆಗ್ಲೇ ನಾವು ಹೇಳಿದ ಹಾಗೆ ಕೊಡಗು ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ, ಇಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಹಳ ಕಡಿಮೆ ಇದೆ. ವಿಶೇಷವಾಗಿ ಭತ್ತದ ಬೆಳೆಗೆ ಸತುವಿನ ಸಲ್ಫೇಟ್ ಅವಶ್ಯಕತೆ ಇದೆ. 2-3 ವರ್ಷಕ್ಕೆ ಒಂದ್ ಸರಿ ಪ್ರತಿ 1 ಎಕರೆಗೆ 8 ಕೆಜಿಯಷ್ಟು ಸತುವಿನ ಸಲ್ಫೇಟ್ ಅನ್ನ ಬಳಸಿದ್ರೆ ಅದೇನು ಜಿಂಕ್ ಕೊರತೆ ಇದೆ ಅದ್ ಮ್ಯಾನೇಜ್ ಆಗಿ ಬೆಳೆಗೆ ಅನುಕೂಲ ಆಗ್ತದೆ. ಕಾಳು ಕಟ್ಟಲಿಕ್ಕೆ, ಕಾಳು ಹಣ್ಣು ಆಗ್ಲಿಕ್ಕೆ ಎಲ್ಲ ತುಂಬಾ ಅನುಕೂಲ ಆಗ್ತದೆ. ದಯವಿಟ್ಟು ರೈತರು ಇದನ್ನ ಬಳಸಬಹುದು. ಮತ್ತೆ ಹುಳಿ ಮಣ್ಣಿನ ಸಮಸ್ಯೆ ಖಂಡಿತವಾಗಿ ಇದೆ, ಯಾಕೆಂದ್ರೆ ನಮಗೆ ಗೊತ್ತು ಮಳೆ ಹೆಚ್ಚು ಬೀಳೋದ್ರಿಂದ ನಮ್ಮ ಕೊಡಗಿನ ಸಾಯಿಲ್ ಪಿ ಎಚ್ ಜಾಸ್ತಿ ಇರ್ತದೆ, ಹುಳಿ ಮಣ್ಣೆ ಆಗಿರ್ತದೆ. ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸುಣ್ಣವನ್ನು ಬಳಸ್ತಾರೆ ನಮ್ಮಲ್ಲಿ ರೈತರು. ರೈತರಿಗೆ ಅದರ ಬಗ್ಗೆ ಅರಿವು ಇದೆ. ಆದರೂ ಮಣ್ಣು ಪರೀಕ್ಷೆ ಮಾಡಿಸಿಕೊಂಡು 1 ಎಕರೆಗೆ ಎಷ್ಟು ಬೇಕಾಗ್ತದೆ ಅಂತ ತಿಳ್ಕೊಂಡು ಆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಸುಣ್ಣವನ್ನ ಪ್ರತಿ 3 ವರ್ಷಕ್ಕೊಮ್ಮೆ ಬಳಸಿದ್ರೆ ಮಣ್ಣು ಉತ್ತಮವಾಗ್ತದೆ, ಅವರ ಆದಾಯದಲ್ಲೂ ದ್ವಿಗುಣ ಆಗ್ತದೆ. ಈಗ ಸುಧಾರಿತ ತಳಿಯ ಬಿತ್ತನೆ ಬೀಜಗಳನ್ನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಏನು ಅವರು ಪೂರೈಕೆ ಮಾಡ್ತಾರೆ, ಅಂತ ಬೀಜಗಳನ್ನ ಬಳಸಿದಾಗ ಬೀಜದ ಆಯ್ಕೆಗೆ ಅಷ್ಟು ಸಮಸ್ಯೆ ಆಗಲ್ಲ. ಆದರೆ ಸ್ವಂತ ಈ ಸ್ಥಳೀಯ ತಳಿಗಳ ಬಿತ್ತನೆ ಬೀಜಗಳನ್ನ ಬಳಸ್ಕೊಳ್ಳುವಾಗ ನಾವು ಬೀಜದ ಆಯ್ಕೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಬೀಜೋಪಚಾರವನ್ನು ಏನೇನು ಮಾಡಬೇಕಾಗತ್ತೆ? ಈಗ ಬಿತ್ತನೆ ಬೀಜದ ಆಯ್ಕೆ ಅಥವಾ ಬೀಜೋಪಚಾರಕ್ಕೆ ಬಂದಾಗ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಮತ್ತು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರು ಇವರು ನಮಗೆ ಬಿತ್ತನೆ ಬೀಜವನ್ನು ಸರಬರಾಜು ಮಾಡುವಂಥ ಕ್ರಮ ಇದೆ. ಇದರಲ್ಲಿ ನಮಗೆ ಎಲ್ಲ ರೈತರಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜನ ಅವರಿಗೆ ಸರಬರಾಜು ಮಾಡಲಿಕ್ಕೆ ಅಥವಾ ಪೂರೈಕೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಸರ್. ಒಂದು 10-15% ನಮ್ಮ ಏರಿಯಾ ಇದೆ, ಅದಕ್ಕೆ ಬೇಕಾದಷ್ಟು ಮಾತ್ರ ಬಿತ್ತನೆ ಬೀಜವನ್ನು ಅವರು ಕೊಡ್ತಾರೆ. ಅವರ ಮುಖಾಂತರ ಪಡ್ಕೊಂಡ ಬಿತ್ತೆ ಬೀಜ ನಮ್ಮ ರೈತರು ಏನ್ ಮಾಡ್ಬೇಕು ಅಂದ್ರೆ 2-3 ವರ್ಷವರೆಗೆ ಅದೇ ಬೀಜವನ್ನ ಇಟ್ಟುಕೊಂಡು ಮುಂದಿನ ವರ್ಷದಲ್ಲಿ ಅವರು ಅದನ್ನ ಬಳಸ್ಕೊಳ್ಬೇಕಾಗ್ತದೆ. ಒಂದು 3-4 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡಿಕೊಂಡು ಮತ್ತೆ ಇಲಾಖೆಯಿಂದ ಪಡ್ಕೊಂಡಾಗ ಇಂಥ ಸಮಸ್ಯೆಗಳು ಬರೋದಿಲ್ಲ. ಮತ್ತೆ 10-15% ಏನು ಇಲಾಖೆಯವರು ಕೊಡ್ತಾರೆ, ಉಳಿದ ಬಿತ್ತನೆ ಬೀಜವನ್ನ ರೈತರೇ ಮಾಡ್ಕೊಳ್ಬೇಕು. ರೈತರು ಕಟಾವು ಮಾಡುವಂತ ಸಂದರ್ಭದಲ್ಲಿ ಒಂದು ಚಿಕ್ಕ ಗದ್ದೆಯನ್ನು ಆಯ್ಕೆ ಮಾಡಿಕೊಂಡು ಕ್ರಮಬದ್ಧವಾಗಿ ಅದರಲ್ಲಿ ಇರುವಂತಹ ಬೇರೆ ಬೆರಕೆ ಏನಾದರೂ ಇದ್ರೆ ತೆಗೆಯುವಂಥದ್ದು, ಹದವಾಗಿ ಒಣಗಿಸಿ ಅದನ್ನು ಬೇರೆ ಚೀಲದಲ್ಲಿ ಕಟ್ಟಿ ಬಿತ್ತನೆ ಬೀಜಕ್ಕೆ ಅಂತ ಸೆಪರೇಟ್ ಆಗಿ ಇಟ್ಟುಕೊಂಡು ಅದನ್ನು ಬಿತ್ತನೆಗೆ ಪೂರ್ವವಾಗಿ ಏನೆಲ್ಲ ಸಿದ್ಧತೆಗಳು ಮಾಡಬೇಕು ಅದನ್ನು ಮಾಡಿಕೊಂಡು ಬಿತ್ತನೆ ಮಾಡಿದ್ರೆ ಕ್ರಮವಾಗಿ ಏನು ಕರೆಕ್ಟ್ ಜರ್ಮಿನೇಷನ್ ಬರಬೇಕು ಅದೆಲ್ಲ ಬರ್ತದೆ. ಸಾಂಪ್ರದಾಯಿಕವಾಗಿ ಬಹಳ ಖರ್ಚಿಲ್ಲದೆ ಮಾಡುವಂತಹ ಬೀಜೋಪಚಾರ ಹೇಗೆ ಅಂದ್ರೆ, ಬಹಳ ವರ್ಷದಿಂದಲೂ ಇದನ್ನು ಮಾಡ್ತಾ ಇದ್ದೇವೆ, ಬಹಳಷ್ಟು ರೈತರು ಮಾಡ್ತಾನೆ ಇದ್ದಾರೆ, ಕೆಲವರು ಕೈ ಬಿಟ್ಟಿದ್ದಾರೆ ಏನೇನೋ ಕಾರಣಗಳಿಂದ. ಮುಂದಿನ ಸಮಯದಲ್ಲಿ ಇದನ್ನ ಬಳಸ್ಕೊಂಡ್ರೆ ನಮ್ಮಲ್ಲಿ ಇರುವಂತಹ ಜಳ್ಳು ಅರೆಜಳ್ಳು ಸಣ್ಣ ಪುಟ್ಟ ಕ್ರಿಮಿಕೀಟಗಳ ಮೊಟ್ಟೆ ಮರಿ ಎಲ್ಲ ಇದ್ರೆ ಇದನ್ನ ನಾಶ ಆಗಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಇದನ್ನ ಯಾವ ರೀತಿ ಮಾಡಬಹುದು ಅಂದ್ರೆ, 1:4 ಪ್ರಮಾಣದಲ್ಲಿ ಉಪ್ಪಿನ ದ್ರಾವಣವನ್ನ ಮಾಡಿಕೊಂಡು ಈ ಉಪ್ಪಿನ ದ್ರಾವಣದಲ್ಲಿ ಉಪಚಾರ ಮಾಡಿದಾಗ ಈ ಜಳ್ಳು ಅರೆಜಳ್ಳು ಚೆಟ್ಟು ಅಂತೀವಿ ಈ ಚೆಟ್ಟುಗಳು ಈ ಕ್ರಿಮಿಕೀಟಗಳನ್ನು ಮೊಟ್ಟೆ ಗಿಟ್ಟೆಲ್ಲ ಇದ್ರೆ ಅದೆಲ್ಲ ನಾಶವಾಗಿ ಗಟ್ಟಿಯಾದ ಬಿತ್ತನೆ ಬೀಜ ಸಿಕ್ಕಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಸರ್. ಈ 1:4 ಪ್ರಮಾಣ ಅಂದ್ರೆ 1 kg ಉಪ್ಪು 4 liter ನೀರು. ನಮ್ಮಲ್ಲಿ ಎಷ್ಟು ಏರಿಯಾ ಇದೆ ಅಥವಾ ಎಷ್ಟು ಬಿತ್ತನೆ ಬೀಜವನ್ನು ಬಳಸ್ತೇವೆ ನೋಡಿಕೊಂಡು ಒಂದು 10 kg ಉಪ್ಪು ಹಾಕಿದ್ರೆ 40 liter ನೀರು ಬೇಕಾಗ್ತದೆ. ಇದನ್ನ ಒಂದು ದೊಡ್ಡ ಪಾತ್ರದಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಕರಗಿಸ್ಕೊಳ್ಬೇಕು. ಕರಗಿಸಿ ಆದ್ಮೇಲೆ 1:4 ಪ್ರಮಾಣದ ಉಪ್ಪಿನ ದ್ರಾವಣ ಕರೆಕ್ಟ್ ಇದೆಯಾ ಅಂತ ನೋಡ್ಲಿಕ್ಕೆ, ಆ ಸಾಂದ್ರತೆ ನಾವೇನು ಡೆನ್ಸಿಟಿ ಅಂತೇವೆ, ಆ ಡೆನ್ಸಿಟಿ ಕರೆಕ್ಟ್ ಇದೆಯಾ ಅಂತ ನೋಡ್ಲಿಕ್ಕೆ ಒಂದು ಕ್ರೂಡ್ ಮೆಥಡ್ ಇದೆ ನಮ್ಮಲ್ಲಿ. ಒಂದು ಹಸಿ ಮೊಟ್ಟೆಯನ್ನ 1:4 ಅದರ ಉಪ್ಪಿನ ದ್ರಾವಣದಲ್ಲಿ ಆ ಮೊಟ್ಟೆಯನ್ನು ಹಾಕಿದಾಗ ಆ ಮೇಲ್ಗಡೆ ಒಂದು 10 paise ಕಾಯಿನಷ್ಟು ಅಷ್ಟು ಮಾತ್ರ ಮೊಟ್ಟೆ ತೇಲ್ತಾ ಇರ್ತದೆ, ಬಾಕಿ 90-95% ಆಫ್ ದ ಎಗ್ ನೀರೊಳಗೆ ಮುಳುಗಿರ್ತದೆ. ಒಂದು 10 paise ಹೊರಗೆ ಇದ್ರೆ ಆ 1:4 ಪ್ರಮಾಣದಲ್ಲಿ ಇರುವಂತಹ ಡೆನ್ಸಿಟಿ ಕರೆಕ್ಟ್ ಆಗಿದೆ ಅಂತ, ಸರಿಯಾಗಿದೆ ಅಂತ ಅರ್ಥ. ಇಟ್ಸ್ ಎ ಸಿಂಪಲ್ ಮೆಥಡ್, ಸ್ಥಳೀಯವಾಗಿ ಎಲ್ಲರೂ ಮಾಡುವುದು, ಬಹಳ ಕಡಿಮೆ ಖರ್ಚಿಯಲ್ಲಿ ಮಾಡುವಂತದ್ದು. ಇಂಥ ದ್ರಾವಣದಲ್ಲಿ ನಾವೇನು ಬಿತ್ತನೆ ಬೀಜವನ್ನ ಬಿತ್ತನೆಗೆ ಅಂತ ಆಯ್ಕೆ ಮಾಡಿ ಇಟ್ಟುಕೊಂಡಿರ್ತೇವೆ, ಅದನ್ನ ಆ ಪಾತ್ರಕ್ಕೆ ಹಾಕಿ ಕೈಯಲ್ಲಿ ಚೆನ್ನಾಗಿ ಅಲ್ಲಾಡಿಸಿದಾಗ ಜಳ್ಳು ಅರೆಜಳ್ಳು ಇಂಥದ್ದೆಲ್ಲ ಇದ್ರೆ ತೇಲ್ಕೊಂಡು ಬರ್ತದೆ. ಗಟ್ಟಿಯಾದ ಬಿತ್ತನೆ ಬೀಜಗಳು ಆ ಪಾತ್ರದ ಕೆಳಗೆ ಇರ್ತದೆ. ಈ ಜಳ್ಳು ಅರೆಜಳ್ಳನ್ನೆಲ್ಲ ತೆಗೆದು ಹೊರಗೆ ಹಾಕ್ಬಿಡಿ, ಮತ್ತೊಂದು 2 ಸರಿ ಚೆನ್ನಾಗಿ ಆಡಿಸಿದಾಗ ಇನ್ನು ಯಾವ್ದಾದ್ರು ಇದ್ರೂ ತೇಲ್ಕೊಂಡು ಬರ್ತದೆ. ಜೊತೆಗೆ ಭತ್ತದಲ್ಲಿ ಬೇರೆ ಬೇರೆ ಮಿಶ್ರಣ ಯಾವ್ದಾದ್ರು ಇರುವಂತದ್ದಿದ್ರು ಅದು ಸಹ ಮೇಲೆ ಬರ್ತದೆ. ಜೊತೆಗೆ ಪ್ರೀವಿಯಸ್ ಇಯರ್ ನಾವು ಭತ್ತದ ಕಟಾವ್ ಮಾಡಿರ್ತೀವಲ್ಲ, ಆ ಕಟಾವ್ ಮಾಡಿರುವಂತಹ ಪ್ರದೇಶದಲ್ಲಿ ಏನಾದರೂ ರೋಗ ರುಜಿನಗಳು ಬಂದಿದ್ರೆ ಅಥವಾ ಕ್ರಿಮಿ ಕೀಟಗಳ ಏನಾದರೂ ಹಾವಳಿಗಳಿದ್ದಿದ್ರೆ ಅದರ ಮೊಟ್ಟೆ ಮರಿ ಏನಾದರೂ ಇರ್ತದೆ ಕೆಲವೊಮ್ಮೆ, ಅದು ಸಹ ಈ ಸಾಲ್ಟ್ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ನಾಶವಾಗಿ ಗಟ್ಟಿಯಾದ ಬಿತ್ತನೆ ಬೀಜ ಸಿಕ್ಕಲಿಕ್ಕೆ ಇಲ್ಲಿ ಅವಕಾಶ ಆಗ್ತದೆ. ಗಟ್ಟಿಯಾದ ಬಿತ್ತನೆ ಬೀಜವನ್ನ ಹೊರತಕೊಂಡು ಅದನ್ನ ಕ್ಲೀನ್ ಆಗಿ ಸಿಹಿ ನೀರಿನಲ್ಲಿ, ಸಿಹಿ ನೀರಂದ್ರೆ ನಾವು ರೆಗ್ಯುಲರ್ ಯೂಸ್ ಮಾಡುವಂತ ನೀರಿನಲ್ಲಿ ಅದನ್ನೊಂದು 2-3 ಬಾರಿ ತೊಳೆದು ಅದನ್ನೊಂದು 24 hours ಚೆನ್ನಾಗಿ ಒಣಗಿಸಿ, ನಮ್ಮಲ್ಲಿ ಸ್ಥಳೀಯವಾಗಿ ಎಲ್ಲರೂ ಮಾಡುವಂತ ಕ್ರಮ, ಒಂದು 36 hours ನೀರಿನಲ್ಲಿ ಹಾಕಿ ತೆಗೆದು ಗಟ್ಟಿಯಾಗಿ ಬಾಯಿ ಕಟ್ಟಿ ಒಂದು ಕಡೆ ಇಟ್ಟುಬಿಟ್ರೆ ಅದು ಮೊಳಕೆ ಬರ್ತದೆ ಸರ್. 36 hours ಅಲ್ಲಿ ಮೊಳಕೆ ಬಂದ ಮೇಲೆ ಏನು ನಮ್ಮ ಸಿಸ್ಟಮ್ ಇದೆ ಬಿತ್ತನೆ ಮಾಡುವಂತದ್ದು, ಅದನ್ನ ಮಾಡುವಂತದ್ದು ಒಂದು ಸಿಸ್ಟಮ್. ಇದು 1:4 ಪ್ರಮಾಣದಲ್ಲಿ ಉಪ್ಪಿನ ದ್ರಾವಣವನ್ನ ಮಾಡಿ ಬೀಜೋಪಚಾರ ಮಾಡುವಂತದ್ದು ಬಹಳ ಕಡಿಮೆ ಖರ್ಚಿನಲ್ಲಿ. ಇನ್ನೊಂದು ಬೆವಿಸ್ಟಿನ್ ಅಥವಾ ಕಾರ್ಬನ್ ಡೈಸಿಮ್ ಅಂತ ಹೇಳುವ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ, ಒಂದು ಫಂಜಿಸೈಡ್ ಎಲ್ಲ ಕ್ರಿಮಿನಾಶಕ ಮಾರಾಟಗಾರರಲ್ಲಿ ಅದು ಸಿಗ್ತದೆ. ಅದನ್ನ ನಾವು ಈ ನೀರಿನಲ್ಲಿ ನೆನೆ ಹಾಕಿರ್ತೀವಿ ನೋಡಿ, ನೆನೆ ಹಾಕಿ ತೆಗೆದಂತ ಬಿತ್ತನೆ ಬೀಜವನ್ನ 1 kg ಭತ್ತಕ್ಕೆ ಒಂದು 4 grams ಅಷ್ಟು 4 grams ಈ ಕಾರ್ಬನ್ ಡೈಸಿಮ್ ಅನ್ನ ಶಿಲೀಂಧ್ರ ನಾಶಕದಿಂದ ಬೀಜೋಪಚಾರ ಮಾಡಿ ಸೀ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆ ದೊಡ್ಡ ಗದ್ದೆಯಲ್ಲಿ ಅಥವಾ ಮುಖ್ಯ ಜಮೀನಿನಲ್ಲಿ ಬರುವಂತ ಯಾವ್ದಾದ್ರು ಬೆಂಕಿ ರೋಗ ಎಲೆ ಚುಕ್ಕಿ ರೋಗಗಳು ಇಂಥದ್ದೆಲ್ಲ ಬರುವಂತದನ್ನ ಇಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವು ಕಡಿಮೆ ಮಾಡ್ಕೊಳ್ಬಹುದು. ಈ ರೀತಿಯಲ್ಲಿ 2 ಸಿಸ್ಟಮ್ ಅಲ್ಲಿ, ಒಂದು ಟೆಕ್ನಿಕಲಿ, ಇನ್ನೊಂದು ನಮ್ಮ ಸ್ಥಳೀಯವಾಗಿ ಭತ್ತದ ಬಿತ್ತನೆ ಬೀಜವನ್ನ ಉಪಚಾರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಬರುವಂತಹ ಕ್ರಿಮಿ ಕೀಟಗಳಿರ್ಬೋದು ರೋಗಗಳು ಇದನ್ನು ತಡಿಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಅಂದ್ರೆ ಈ ಉಪ್ಪಿನ ನೀರಿನ ಉಪಚಾರ ಕೊಟ್ಟ ಮೇಲೆ ಆ ಗಟ್ಟಿ ಬೀಜಕ್ಕೆ ಒಳ್ಳೆ ಸಿಹಿ ನೀರಿನ ಉಪಚಾರ, ಅಂದ್ರೆ ಸಿಹಿ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು, ಯಾಕೆಂದ್ರೆ ಮೊಳಕೆ ಬರುವಂತ ಮುಂದ್ಗಡೆ ಭತ್ತದ ಇರ್ತಲ್ಲ ಸರ್, ಇಲ್ದೋದ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಅಥವಾ ನಾವು ಮೂತಿ ಇರ್ತದಲ್ಲ, ಅಥವಾ ಈ ಕೆಮಿಕಲ್ ಅಲ್ಲಿ ನಾವು ಏನು ಟ್ರೀಟ್ ಮಾಡ್ತೇವೆ ಅದು ಜರ್ಮಿನೇಷನ್ ಗೆ ಸಮಸ್ಯೆ ಆಗ್ಬಹುದು ಅಂತ ಹೇಳಿ ಒಂದು 2-3 ಸರಿ ಸಿಹಿ ನೀರಿನಲ್ಲಿ ತೊಳೆದು ತೆಗಿಬೇಕಾಗ್ತದೆ. ಮುಖ್ಯವಾಗಿ ಒಂದ್ಸರಿ ನಾವು ಬೀಜದ ಒಂದು ಆಯ್ಕೆ ಮಾಡ್ಕೊಂಡ ಮೇಲೆ ಸಾಧಾರಣವಾಗಿ ಸಸಿಮಣಿಯನ್ನ ಏನಾದ್ರು ಮಾಡ್ಕೋಬೇಕಾಗತ್ತಾ? ಸಸಿ ಮಡಿ ಮಾಡ್ಬೇಕಾಗ್ತದೆ ಸರ್. ಇಲ್ಲಿ ಕೊಡಗಿನಲ್ಲಿ ಹಳೆ ಸಾಂಪ್ರದಾಯಿಕವಾಗಿ 2 ಕೆಸರು ಸಸಿ ಮಡಿ ಮಾಡ್ತಾರೆ. ಎಲ್ಲೋ ಮಳೆ ಬಾರಿ ಅಂತ ಡ್ರೌಟ್ ಇದ್ದು ಜೂನ್ ಎಂಡ್ ವರೆಗೂ ಜುಲೈ ವರೆಗೆ ಮಳೆ ಬಂದಿಲ್ಲ ಅಂದ್ರೆ ಒಣ ಸಸಿ ಮಡಿಗಳನ್ನು ಮಾಡ್ತಾರೆ. ಬಹಳ ಕಡಿಮೆ ಪ್ರಾಕ್ಟೀಸ್, ಎಲ್ಲೋ 1-2% 5% ವರೆಗೆ ಮಾತ್ರ. ಯೂಶುವಲಿ ಇಲ್ಲಿ ಕೆಸರು ಸಸಿ ಮಡಿಯೇ ಪ್ರಾಕ್ಟೀಸ್ ಅಲ್ಲಿ ಇರುವಂತದ್ದು. ಒಂದು ಮೂರ್ನಾಲ್ಕು ಸಾರಿ ಉಳುಮೆ ಮಾಡಿ ಆ ಸಸಿ ಮಡಿಗಳನ್ನ ತಯಾರು ಮಾಡಿಕೊಂಡು ಸೈಡ್ ಸೈಡ್ ಅಲ್ಲೆಲ್ಲ ಬಸಗಾಲುವೆ ನೀರು ಹೊರಗೆ ಹೋಗ್ಲಿಕ್ಕೆ ಅದನ್ನೆಲ್ಲ ಕಾಲುವೆಗಳನ್ನ ಮಾಡಿಕೊಂಡು ಕ್ರಮಬದ್ಧವಾಗಿ ನಾವೇನು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ ಅದನ್ನ ಬಿತ್ತನೆ ಮಾಡಿ ಹರಡುವಂಥದ್ದು ಕ್ರಮ. ಅದಕ್ಕೆ ಮೊದಲು ನಮ್ಮಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳೆಲ್ಲ ಬಹಳ ಕಡಿಮೆ ಇರ್ತದೆ. ಈ ಸೊಪ್ಪು ಸದೇ ಕಾಂಪೋಸ್ಟ್ ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸ್ಕೊಂಡಿರ್ತೇವೆ. ಅದರ ಜೊತೆಯಲ್ಲಿ 100 ಚದರ ಮೀಟರ್ಗೆ 1 kg ಸಾರಜನಕ, 0.4 kg ರಂಜಕ ಮತ್ತೆ 0.5 kg ಪೊಟ್ಯಾಶ್ ಇದನ್ನ ಕೊಡುವಂತ ಯಾವ್ದಾದ್ರೂ ನಮ್ಮಲ್ಲಿ ಲಭ್ಯ ಇರುವಂತಹ ರಸಗೊಬ್ಬರವನ್ನ 250 kg ಕಾಂಪೋಸ್ಟ್ ಪುಡಿಯೊಂದಿಗೆ ಮಣ್ಣಿಗೆ ಬೆರೆಸಿಬಿಟ್ರೆ ರಸಗೊಬ್ಬರ ಕೊಟ್ಟಾಗ ಆಗ್ತದೆ. ಆ ಮಣ್ಣಿನಲ್ಲಿ ಇದ್ದು ಪೋಷಕಾಂಶಗಳು ಸಿಕ್ಕಿದಾಗ ನಾವೇನ್ ಬಿತ್ತನೆ ಮಾಡ್ತೀವಿ ಆ ಬೆಳೆಗಳು ಸಮೃದ್ಧವಾಗಿ ಸದೃಢವಾಗಿ ಚೆನ್ನಾಗಿ ಬರ್ತದೆ. ಅಂದ್ರೆ ಆಮೇಲೆ ನಾವು ಬೀಜವನ್ನು ಕೂಡ ಚೆಲ್ಲಬೇಕಾಗುತ್ತೆ. ಗೊಬ್ಬರ ಹಾಕಿ ಉಳುಮೆ ಎಲ್ಲ ಮಾಡಿ ಹದ ಮಾಡಿ ಇಟ್ಕೊಂಡು ಬೆಡ್ ರೈಸ್ ಮಾಡಿರ್ತೀವಿ. ಅದರ ಮೇಲೆ ಕ್ರಮವಾಗಿ ಬಿತ್ತನೆ ಬೀಜಗಳನ್ನ ಚೆಲ್ಕೊಂಡು ಬರಬೇಕು. ಚೆಲ್ಲಿ ಆದ್ಮೇಲೆ ತೇವಾಂಶ ಇರುವ ಹಾಗೆ ನೋಡ್ಕೊಳ್ಬೇಕು. ಆ ಸಸಿ ಮಡಿ ಒಣಗದಂತೆ ಎಚ್ಚರ ವಹಿಸಬೇಕು. ಯೂಶುವಲಿ ನಮ್ಮಲ್ಲಿ ಬಿತ್ತನೆ ಆದ ತಕ್ಷಣ ಮಳೆ ಬರ್ತಾ ಇರ್ತದೆ ಕೊಡಗಿನಲ್ಲಿ, ಅಂತ ಸಮಸ್ಯೆ ಇಲ್ಲ, ರೈನ್ಫೆಡ್ ಏರಿಯಾ ಅಲ್ಲ, ಮಳೆ ಬರ್ತಾ ಇರ್ತದೆ. ಆರ್ಟಿಫಿಷಿಯಲ್ ಆಗಿ ನೀರು ಕೊಡುವ ಅವಶ್ಯಕತೆ ಏನೂ ಇರೋದಿಲ್ಲ. ಸಸಿ ಮಡಿಗಳು ಒಣಗದಂತೆ ಸ್ವಲ್ಪ ಎಚ್ಚರ ಮಾಡ್ಕೊಳ್ಬೇಕಷ್ಟೇ. ಮತ್ತೆ ಮೇಲ್ಗೊಬ್ಬರ ಏನಾದ್ರು ಕೊಡಬೇಕಾಗತ್ತ ಸಸಿಗಳ ಮಡಿನಲ್ಲಿ? ಸಸಿ ಮಡಿ ಅಂದ್ರೆ ಬಿತ್ತನೆ ಮಾಡಿ ಒಂದು 20-25 ದಿವಸ 30 ದಿವಸ ಕೆಲವೊಮ್ಮೆ 35 ದಿವಸಗಳಾಗಿ ಇಲ್ಲಿ ಕೊಡಗಿನಲ್ಲಿ ಇರ್ತೇವೆ ಸರ್. ನಾವು ಸ್ಥಳೀಯ ತಳಿಗಳನ್ನಾಗಲಿ ಅಥವಾ ಹೆಚ್ಚು ಮಳೆಗಳಿದ್ದಾಗ ಪೈರು ತೆಗಿಲಿಕ್ಕೆ ಆಗುದಿಲ್ಲ, ಹಾಗಾಗಿ ಎಕ್ಸ್ಟೆಂಡ್ ಆಗ್ತಾ ಇರ್ತದೆ. ಏನ್ ನಾವು ನಾಟಿ ಮಾಡ್ಲಿಕ್ಕೆ ಹಾಗೆ ತೆಗಿತೇವೆ ಅಲ್ಲ, ಹಾಗೆ ತೆಗೆಯೋದಕ್ಕಿಂತ ಒಂದು 6-7 ಡೇಸ್ ಒಂದು ವಾರ ಅಂತ ಇಟ್ಕೊಳ್ಳುವ. ಒಂದು ವಾರಕ್ಕೆ ಮೊದಲು 100 ಚದರ ಮೀಟರ್ಗೆ ಮೇಲ್ಗೊಬ್ಬರವಾಗಿ 0.3-0.6 grams ಅಷ್ಟು ಕಿಲೋಗ್ರಾಮ್ ಕೆಜಿ ಅಷ್ಟು ಸಾರಜನಕವನ್ನು ಮಾತ್ರ ಮೇಲ್ಗೊಬ್ಬರವಾಗಿ ಕೊಡಬೇಕು. ಅಂದ್ರೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬರ್ತದೆ ಅಂತ. ಸರಾಸರಿ ಒಂದು 1/2 kg ಅಷ್ಟೇ ಸಾರಜನಕವನ್ನು ಮೇಲ್ಗೊಬ್ಬರ ಕೊಡಬೇಕಾಗ್ತದೆ. ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿ ಬರ್ತದೆ, ಹಾಗೆ ತೆಗಿಲಿಕ್ಕೆಲ್ಲ ಅನುಕೂಲ ಆಗ್ತದೆ. ಮುಂದಕ್ಕೆ ಗದ್ದೆಯಲ್ಲಿ ನಾಟಿ ಮಾಡ್ಲಿಕ್ಕೂ ಸಹ ಅನುಕೂಲ ಆಗ್ತದೆ. ನಾಟಿಗೆ ಒಟ್ಟರಾಗಿ 20-25 ದಿವಸಗಳ ಸಸಿ ಆದ್ರೆ ದಷ್ಟಪುಷ್ಟವಾಗಿದ್ದು ಚೆನ್ನಾಗಿದ್ರೆ ಬಹಳ ನಾವು ನಿರೀಕ್ಷಿಸಿದಷ್ಟು ಇಳುವರಿಯನ್ನು ತಗೊಳ್ಳಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಕೆಲವೊಮ್ಮೆ ಇಲ್ಲಿ ನಮ್ಮ ಪ್ರಕೃತಿ ಗೊತ್ತು ನಿಮಗೆ, ಹವಾಮಾನಗಳು ಹೇಗೆ ಬರ್ತದೆ, ಹೆವಿ ರೈನ್ ಇರ್ತದೆ, ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ, ನೀರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ಅಂತ ಸಮಸ್ಯೆಗಳಿರ್ತವೆ. ಆಗ ಏನ್ ಮಾಡ್ತದೆ, ಆಟೋಮೆಟಿಕಲಿ 5-5 ದಿವಸ ಒಂದು ವಾರ ಎಕ್ಸ್ಟೆನ್ಷನ್ ಆಗ್ಬಿಡ್ತದೆ. 35 ದಿವಸದವರೆಗೂ ಸಹ ಇಲ್ಲಿ ಸಸಿ ಮಡಿಗಳನ್ನ ಇಟ್ಟುಕೊಳ್ಳುವಂತ ಪದ್ಧತಿ ಇದೆ. ಅಂದ್ರೆ 30-35 ದಿನ ವಯಸ್ಸಾಗಿರುವಂತಹ ಸಸಿಗಳನ್ನು ಕೂಡ ನಾಟಿಗೆ ಬಳಸ್ಕೊಳ್ತಾರೆ. ಗ್ರಾಜುವಲಿ ದ ರೇಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬರ್ತದೆ, ಇದರಿಂದ ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ. ಇನ್ನು ನಾವು ಸಸಿ ಮಡಿಯನ್ನ ಮಾಡ್ಕೊಳ್ತಾ ಇರುವಾಗ್ಲೇ ಮುಖ್ಯ ಜಮೀನನ್ನು ಕೂಡ ತಯಾರು ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ಸಸಿ ಮಡಿನ ಪ್ರಾರಂಭದಿಂದಲೇ ತಯಾರು ಮಾಡಿ ಎಲ್ಲ ಮಾಡ್ಕೊಂಡಿರ್ತೀವಿ, ಬಿತ್ತನೆ ಆಗಿ 20-25 ದಿವಸ ಟೈಮ್ ಇರ್ತದಲ್ಲ, ಅದರ ಮಧ್ಯದಲ್ಲಿ ನಾಟಿ ಮಾಡುವಂತ ಪ್ರದೇಶವನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ನಾಟಿಗೆ ಒಂದು 3-4 ವಾರಕ್ಕೆ ಮೊದಲೇ, ಇತ್ತೀಚೆಗೆ ಎಲ್ಲ ಯಾಂತ್ರೀಕೃತ ಕೃಷಿ ಪದ್ಧತಿ ಇದೆ ಕೊಡಗಿನಲ್ಲಿ, ನೇಗಿಲಲ್ಲೆಲ್ಲ ಉಳಿದು ಬಹಳ ಕಡಿಮೆ ಆಗಿದೆ, ಎಲ್ಲೋ 1-2% ಇರಬಹುದು ಅಷ್ಟೇ. ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲಿ ಇಳಿಲಿಕ್ಕೆ ಆಗುದಿಲ್ಲ, ಅಂತ ಪ್ರದೇಶದಲ್ಲಿ ದನಗಳನ್ನ ಕಟ್ಕೊಂಡು ಮಾಡ್ತೇವೆ. ಅದರ್ವೈಸ್ ಟ್ರ್ಯಾಕ್ಟರ್ ಅಲ್ಲಿ 2 ಸಾಲು ಗದ್ದೆಯನ್ನ ಮೇನ್ ಫೀಲ್ಡ್ ಮುಖ್ಯ ಜಮೀನನ್ನ ಉಳುಮೆ ಮಾಡುವಂತದ್ದು. 3-4 ವಾರಕ್ಕೆ ಮೊದಲು 1-4 ಟನ್ ಕಾಂಪೋಸ್ಟ್ ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಬೆರೆಸುವಂತದ್ದು. ಯೂಶುವಲಿ ಈಗಲೇ ಆ ಪ್ರಕ್ರಿಯೆಗಳೆಲ್ಲ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಮುಖ್ಯ ಜಮೀನಲ್ಲಿ ಉಳುಮೆ ಮಾಡಿ ಕಾಂಪೋಸ್ಟ್ ಗೊಬ್ಬರವನ್ನ ಬೆರೆಸುವಂತ ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿದೆ. ಇದಾದ್ಮೇಲೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರದ ಎಲೆಗಳ ಲಭ್ಯ ಇದ್ರೆ 3 ವಾರಕ್ಕೆ ಮೊದಲು 1-4 ಟನ್ ಅಷ್ಟು ಈ ಡಯಂಚ ಸನ್ಹೆಂಪ್ ವೆರೈಟಿ ನಮ್ಮ ಇಲಾಖೆ ಮುಖಾಂತರ ನಾವು ಸೀಡ್ಸ್ ಸಪ್ಲೈ ಮಾಡ್ತೇವೆ, ಅದನ್ನು ಬಳಸಬಹುದು. ಇಲ್ಲಾಂದ್ರೆ ಸ್ಥಳೀಯವಾಗಿ ಸಿಕ್ಕುವಂತ ಸೊಪ್ಪು ಸದೆಗಳನ್ನು ಸಹ ಮಣ್ಣಿಗೆ ಸೇರಿಸಿದ್ರೆ ಆ ಮಣ್ಣಿನ ಗುಣಲಕ್ಷಣಗಳು ಚೆನ್ನಾಗಾಗ್ತದೆ. ಬಿದ್ದಂತ ನೀರನ್ನು ಹಿಡಿದು ಇಟ್ಟುಕೊಳ್ಳುವಂತ ಶಕ್ತಿ ಜಾಸ್ತಿ ಆಗ್ತದೆ. ಮುಂದಿನ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನು ವಿಶೇಷವಾಗಿ ಸಾರಜನಕವನ್ನು ಕೊಡುವಂತ ಒಂದು ಕೆಲಸ ಆಗ್ತದೆ ಸರ್. ಹೀಗೆ 4-5 ಬಾರಿ ಉಳುಮೆ ಮಾಡಿ ಹದವಾಗಿ ಇಟ್ಟುಕೊಂಡು ನಾಟಿಗೆ ಇದನ್ನು ಸಿದ್ಧಪಡಿಸಿಕೊಳ್ಬೇಕಾಗ್ತದೆ. ಎಷ್ಟು ಅಂತರದಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ ಸಸಿಗಳನ್ನು? ನಮ್ಮಲ್ಲಿ ಹಳೆ ಮೆಥಡ್ ಏನಾಗ್ತದೆ ಸರ್, ಎಲ್ಲ ಲೇಬರ್ ಓರಿಯೆಂಟೆಡ್. ಇಲ್ಲಿ ನಮ್ಮಲ್ಲಿ ಅಂತಹ ಟೆಕ್ನಿಕಲ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಆಗ್ಲೇ ಹೇಳಿದೆ, ಕೊಡಗು ಜಿಲ್ಲೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿದೆ. ಯಾಕೆಂದ್ರೆ ಇಲ್ಲಿ ಮಳೆ ಜಾಸ್ತಿ, ಒಂದು ಮಳೆ ಜಾಸ್ತಿ, ಇಲ್ಲಿ ಕೆಲವೊಮ್ಮೆ ನಮ್ಮ ವಾತಾವರಣ ನಮಗೆ ಫೇವರ್ ಆಗಿರೋದೇ ಇಲ್ಲ. ಇನ್ನೊಂದು, ಇಲ್ಲಿ ದುಡಿಯುವ ಕೈಗಳು ಬಹಳ ಕಡಿಮೆ. ನಮ್ಮಲ್ಲಿ ಮಕ್ಕಳು ಓದಿ ಎಲ್ಲ ಆದ್ಮೇಲೆ ಎಲ್ಲ ಹೊರಗೆ ಹೋಗ್ಬಿಡ್ತಾರೆ, ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಯಾರು ಸಿಕ್ಕೋದಿಲ್ಲ. ನಾವೆಲ್ಲ ಲೇಬರ್ ಓರಿಯೆಂಟೆಡ್ ಆಗಿರೋದ್ರಿಂದ ಆ ಟೈಮ್ಲಿ ನಮಗೆ ನಾಳೆ ನಾಟಿ ಮಾಡಬೇಕು ಅಂತ ಹೇಳುವಾಗ ಕೆಲಸದವರು ಸಿಕ್ಕೋದಿಲ್ಲ. ಇನ್ನೇನಾದ್ರೂ ಸಮಸ್ಯೆ, ಹೆಚ್ಚು ಮಳೆ ಇರ್ತದೆ, ಹಾಗಾಗಿ ಇಂಥ ಸಮಸ್ಯೆಗಳೆಲ್ಲ ಇರೋದ್ರಿಂದ ನಮ್ಮಲ್ಲಿ ಏನು ಆ ಟೆಕ್ನಾಲಜಿ ಹೇಳ್ತೇವೆ ನಾವು, 8x4 inches ಸಾಲಿಂದ ಸಾಲಿಗೆ 8 inch ಬರಬೇಕು, ಒಂದು ಗುಣಿಯಿಂದ ಇನ್ನೊಂದು ಗುಣಿಗೆ 4 inch ನಾಟಿ ಮಾಡಬೇಕು ಅಂತ ನಾವು ಹೇಳ್ತೇವೆ. ಬಟ್ ಇದನ್ನ 50-60% ನಮ್ಮ ರೈತ ಬಾಂಧವರು ಅನುಸರಿಸ್ತಿಲ್ಲ, ಎಲ್ಲ 30-40% ಅಷ್ಟು ಜನ ಅನುಸರಿಸ್ತಾ ಇದ್ದಾರೆ. ಆದಷ್ಟು ಈ ಅಧಿಕ ಇಳುವರಿ ತಳಿ ಕೊಡುವಂತ ವೆರೈಟೀಸ್ ಇರ್ಬೋದು, ಹೈಬ್ರಿಡ್ ತಳಿಗಳಿರ್ಬೋದು, ಇದೆಲ್ಲ 8-4 inches ಅಳತೆಯಲ್ಲಿ ನಾಟಿ ಮಾಡಿದ್ರೆ ಖಂಡಿತವಾಗೂ ಎಲ್ಲ ಪ್ರಾಕ್ಟೀಸಸ್ಗೂ ಅನುಕೂಲ ಆಗ್ತದೆ, ಇಳುವರಿಯಲ್ಲ ಸಹ ಹೆಚ್ಚುವರಿ ಕಾಣಲಿಕ್ಕೆ ಇಲ್ಲಿ ಡೆಫಿನೆಟ್ ಆಗಿ ಇದೊಂದು ರೀಸನ್ ಆಗ್ತದೆ. ಮತ್ತೆ 8-4 inches ಅಂತರದಲ್ಲಿ ನಾಟಿ ಮಾಡೋದ್ರ ಜೊತೆಗೆ ಸಸಿಗಳ ಸಂಖ್ಯೆ ಇದೆ ನೋಡಿ, ನಾವು ಕಣೆ ಅಂತೀವಿ ಅಥವಾ ತೆನೆಗಳು ಅಂತೀವಿ, ಆ ನಾಟಿ ಮಾಡುವಾಗ 3-4 ಅಥವಾ ಮ್ಯಾಕ್ಸಿಮಮ್ 5 ಸಸಿಗಳನ್ನ ಮಾತ್ರ ಒಂದು ಸರಿ ಒಂದು ಗುಣಿಗೆ ನಮ್ಮಲ್ಲಿ ನುಲಿ ಅಂತೀವಿ, ಆ ಒಂದು ಗುಣಿಗೆ ಅಷ್ಟೇ ಸಸಿಗಳನ್ನ ಹಾಕ್ಬೇಕು. ಒಂದು ಕ್ರೂಡ್ ಮೆಥಡ್ ಇದೆ ನಮ್ಮಲ್ಲಿ, ಲೆಫ್ಟ್ ಹ್ಯಾಂಡ್ ಇದ ತೆಗೆದು ರೈಟ್ ಹ್ಯಾಂಡ್ ಏನು ಸಿಗ್ತದೆ ಅದನ್ನು ಹೂತ್ಕೊಂಡು ಹೋಗ್ಬಿಡುವಂತ ಅದೊಂದು ಪದ್ಧತಿ. ಬಟ್ ಆ ಕ್ರಮ ಮಾಡಬಾರ್ದು ನಾವು. ಹೆಚ್ಚೆಚ್ಚು ಎಷ್ಟು ಆ ಸಸಿಗಳನ್ನ ನಾಟಿ ಮಾಡ್ತೇವೆ ಅದೊಂಥರ ಉಸಿರು ಕಟ್ಟಿಕೊಂಡು ಅದಕ್ಕೆ ಆಕ್ಸಿಜನ್ ಹೋಗೋದಿಲ್ಲ, ಬೇಕಾದಂತ ಪೋಷಕಾಂಶಗಳು ಸಿಕ್ಕೋದಿಲ್ಲ, ಆ ತೆನೆ ಬರುವಾಗ ಅಥವಾ ತಂಡೆ ಒಡೆಯುವಾಗ ತುಂಬಾ ಸಮಸ್ಯೆಗಳಾಗಿ ಅದು ಬರೋದಿಲ್ಲ. 3-5 ಸಸಿಗಳನ್ನ ಹಾಕಿ ನಾಟಿ ಮಾಡಿದ್ರೆ ಫ್ರೀ ಆಗಿ ಬರ್ತದೆ, ಹೇಗೆ ಬೇಕು ಹಾಗೆ ಅದನ್ನ ಬೆಳೆಸ್ಕೊಳ್ಳಿಕ್ಕೆ ಆಗ್ತದೆ. 8-4 inches ಏನು ನಾವು ನಾಟಿ ಅಳತೆಯಲ್ಲಿ ಹೇಳ್ತೇವೆ, ಒಂದು ಚದರ ಮೀಟರ್ಗೆ 60-65 ಗುಣಿಗಳು ಬರ್ತದೆ ಸರ್, ಅದು ಬಂದ್ರೆ ಕರೆಕ್ಟ್ ಅಂತ ಗೊತ್ತಾಗ್ತದೆ ನಮಗೆ. ಅಂದ್ರೆ ಸಾಲಿನಿಂದ ಸಾಲಿಗೆ 8 angles 8 ಸಾಲಿನಲ್ಲಿ ಗುಣಿಯಿಂದ ಗುಣಿಗೆ 4 angles ಅಂತರದಲ್ಲಿ ನಾಟಿ ಮಾಡಬೇಕು, 3-5 ಸಸಿಯೇ ನಾಟಿ ಮಾಡಬೇಕು. ಇನ್ನೊಂದು ಅಲ್ಲಿ ಅದೊಂದು ಟೆಕ್ನಾಲಜಿ ಬಹಳ ಕಡಿಮೆ ಖರ್ಚಲ್ಲಿ ಮಾಡುವಂತದ್ದು, ಇದಕ್ಕೇನು ಖರ್ಚು ಬೀಳೋದಿಲ್ಲ. ನಾಟಿ ಮಾಡುವಾಗ ಆಗುವಷ್ಟು ತೇಲಿಸಿ ನಾಟಿ ಮಾಡಬೇಕು, ಅದು ಬಹಳ ಮುಖ್ಯ. ಎಸ್, ಇಲ್ಲಿ ಅದು ಸಮಸ್ಯೆ ಇದೆ ಕೊಡಗಿನಲ್ಲಿ, ಹೆಚ್ಚು ಮಳೆ ಬರ್ತಾ ಇದೆ, ಮೇಲ್ಗಡೆ ಗದ್ದೆಗಳಿಂದ ನೀರು ಹರಿತಾ ಇರ್ತದೆ, ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಆಗುದಿಲ್ಲ. ಈ ತೇಲಿಸಿ ಮಾಡೋದು ಅಂದ್ರೆ ಒಂದು 2 inches 2.5 inches ಮಾತ್ರ ಆಳದಲ್ಲಿ ನಾಟಿ ಮಾಡುವಂತದ್ದು. ನಾನು ಹೇಳಿದ್ರೆ ಲೇಬರ್ ಓರಿಯೆಂಟೆಡ್ ಇರ್ತೇವೆ, ಬೇಗ ಬೇಗ ಕೆಲಸ ಆಗ್ಬೇಕು, ಎಷ್ಟು ಸಿಗ್ತದೆ ಈ ಹದ ಇರುವಂತ ಕಡೆ ಎಲ್ಲ ಆಳವಾಗಿ ನಾಟಿ ಮಾಡಿಬಿಡುವಂತದ್ದು. ಈ ಮರಳು ಗದ್ದೆ ಇರುವಂತೆಲ್ಲ ಮೇಲೆ ಮೇಲೆ ಮಾಡ್ತೇವೆ, ಮಣ್ಣು ನೀರಿದ್ದು ಜಾಸ್ತಿ ಆಳದಲ್ಲಿ ಹೋಗ್ತೇವೆ, ಆಳ ನಟ್ಟಷ್ಟು ತಂಡೆಗಳು ಬರೋದು ಬಹಳ ಲೇಟ್ ಆಗ್ತದೆ, ಕಡಿಮೆಯೂ ಆಗ್ತದೆ. ಆಗುವಷ್ಟು ತೇಲಿಸಿ ನಾಟಿ ಮಾಡಿದ್ರೆ ಒಳ್ಳೆ ಇಳುವರಿ ಪಡೀಲಿಕ್ಕೆ ಇಲ್ಲಿ ಅವಕಾಶ ಇದೆ ಸರ್. ಇನ್ನು ಈ ಮೊಳಕೆ ಬಂದಂತ ಬೀಜಗಳನ್ನು ಕೂಡ ನೇರವಾಗಿ ಬಿತ್ತನೆ ಮಾಡುವಂತ ಕ್ರಮನೂ ಇದೆ, ಡ್ರಮ್ ಸೀಡರ್ ಅಂತ ಒಂದು ಇಲ್ಲಿ ಬಳಸ್ಕೊಳ್ತಾರ? ಇಲ್ಲಿ ಬಹಳ ಕಡಿಮೆ ಪ್ರಾಕ್ಟೀಸ್ ಅಲ್ಲಿ ಇದೆ ಸರ್, ಕಳೆದ ಒಂದು 8 ವರ್ಷದಿಂದ ಆ ಪ್ರಾಕ್ಟೀಸ್ ಇದೆ. ಎಲ್ಲೋ ಕೆಲವು ಆಯ್ದ ರೈತರು ಮಾಡ್ತಾರೆ, ನಮ್ಮಲ್ಲಿ ಡ್ರಮ್ ಸೀಡರ್ ಲಭ್ಯತೆಯೂ ಕಡಿಮೆ ಇದೆ. ಕೆಲವು ಡೆಮಾನ್ಸ್ಟ್ರೇಷನ್ ಅಂತ ಹೇಳಿ ಬೇರೆ ಬೇರೆ ಕಡೆ ಎಲ್ಲ ವಿಲೇಜ್ ಅಲ್ಲಿ ಹೋಗಿ ನಾವು ಪ್ರಾತ್ಯಕ್ಷತೆ ಮುಖಾಂತರ ಅದನ್ನು ಮಾಡಿದ್ದೇವೆ, ಕೆಲವೆಡೆ ಅದು ಸಕ್ಸಸ್ ಆಗಿದೆ, ಕೆಲವು ಪರ್ಸೆಂಟ್ ಫೇಲ್ಯೂರ್ ಇದೆ. ಹಾಗಾಗಿ ರೈತರು ಅದರ ಬಗ್ಗೆ ಅಷ್ಟೇನೂ ಆಸಕ್ತಿ ತೋರಿಸ್ತಾ ಇಲ್ಲ, ಹಳೆ ಸಾಂಪ್ರದಾಯಿಕವಾಗಿ ಮಾಡುವಂತಕ್ಕೆ ಜಾಸ್ತಿ ಒಲವು ಕೊಡ್ತಾರೆ. ಮತ್ತೆ ಯಾಂತ್ರೀಕೃತ ನಾಟಿ ಮಿಷಿನ್ ಇದೆ ನಮ್ಮಲ್ಲಿ, ಟ್ರಾನ್ಸ್ಪ್ಲಾಂಟರ್ ಅಂತ, ಅದರಲ್ಲೂ ಕೆಲವು ಕಡೆ ಈ ಸಮವಾಗಿರುವಂತಹ ಗದ್ದೆಗಳಲ್ಲೆಲ್ಲ ಮಾಡ್ತಾರೆ. ಕೊಡಗಿನಲ್ಲೆಲ್ಲ ಹಿಲ್ಲಿ ಏರಿಯಾ ನಿಮಗೆ ಗೊತ್ತು, ಒಂದು ಗದ್ದೆ ಮೇಲೆ ಒಂದು ಕೆಳಗೆ, ಹಾಗಾಗಿ ಅದು ಸಹ ಇಟ್ಸ್ ನಾಟ್ ಇನ್ ಸಕ್ಸಸ್ಫುಲ್ ರೂಟ್. ಇನ್ನು ಈ ಲಘು ಪೋಷಕಾಂಶವಾದಂತ ಸತ್ವಿನ ಸಲ್ಫೇಟ್ ಅನ್ನ ಹೇಗೆ ಬಳಸ್ಕೋಬೇಕಾಗತ್ತೆ? ರೈತರು ಏನ್ ಮಾಡ್ಬೇಕಂದ್ರೆ ವರ್ಷದ ಪ್ರಾರಂಭದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಫಸ್ಟ್ ಯಾವುದೇ ಬೆಳೆ ಇರ್ಬೋದು, ಭತ್ತ ಇರ್ಬೋದು, ಕಾಫಿ ಇರ್ಬೋದು, ಏಲಕ್ಕಿ, ಒಳ್ಳೆ ಮೆಣಸು, ನಾವು ಬೆಳೆಯುವಂತ ಬೆಳೆಗೆ ನಾವು ಅನಾವಶ್ಯಕವಾಗಿ ರಸಗೊಬ್ಬರ ಅಥವಾ ಇನ್ನಿತರೆ ಪೋಷಕಾಂಶಗಳನ್ನ ಕೊಡುವುದಕ್ಕಿಂತ ನಾವು ಕರೆಕ್ಟ್ ಆಗಿ ಈ ಮಣ್ಣಿಗೆ ಇಷ್ಟೇ ಬೇಕು ಅಥವಾ ಇಷ್ಟೇ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ನಮ್ಮ ಇಲಾಖೆ ಮುಖಾಂತರ ನಾವು ಮಾಡ್ತೇವೆ, ಕಾಫಿ ಬೋರ್ಡ್ ಅಲ್ಲಿ ಮಾಡ್ತೇವೆ, ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಾಡ್ತೇವೆ, ಜೊತೆಗೆ ತಾಲೂಕಿನ ಕೆಲವೆಡೆ ಕೆಲವು ಪ್ರೈವೇಟ್ ಏಜೆನ್ಸೀಸ್ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನು ತೆರೆದಿದ್ದಾರೆ, ಅಲ್ಲಿ ಸಹ ಮಾಡಿಕೊಡ್ತಾರೆ. ಈ ಮಣ್ಣು ಪರೀಕ್ಷೆಯ ಉತ್ತರದ ಆಧಾರದ ಮೇಲೆ ಎಷ್ಟು ರಸಗೊಬ್ಬರಗಳನ್ನ ಬಳಸಬೇಕಾಗ್ತದೆ ಅಥವಾ ಎಷ್ಟು ಜಿಂಕ್ ಸಲ್ಫೇಟ್ ಬಳಸಬೇಕು, ಸುಣ್ಣ ಪ್ರತಿಯೊಂದು ಎಕರೆಗೆ ಎಷ್ಟು ಬಳಸಬೇಕಾಗ್ತದೆ ಅಂತ ಅಲ್ಲಿ ನಿಖರವಾದ ಮಾಹಿತಿಯನ್ನು ಕೊಡ್ತಾರೆ. ಅದನ್ನ ಆಧರಿಸಿ ಮಾಡಿದ್ರೆ ಪೋಲಾಗುವುದು ಕಡಿಮೆ ಆಗ್ತದೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಣ್ಣು ತಗೊಳ್ತದೆ, ಜೊತೆಗೆ ಖರ್ಚು ಕಡಿಮೆ ಆಗ್ತದೆ. ಈ ಸತುವಿನ ಸಲ್ಫೇಟ್ ಅನ್ನು ಸರ್ 2-3 ವರ್ಷಕ್ಕೆ ಒಮ್ಮೆ 8 kg ಮಣ್ಣಿಗೆ ಬೆರೆಸುವುದರಿಂದ ಈ ಭತ್ತದ ವ್ಯವಸಾಯ ಕ್ರಮದಲ್ಲಿ ಕಾಳು ಕಟ್ಟುವ ಸಂದರ್ಭದಲ್ಲಿ ಇದು ಬಹಳ ಹೆಲ್ಪ್ಫುಲ್ ಆಗ್ತದೆ. ಕಾಳು ಕಟ್ಟುವಾಗ ಗಟ್ಟಿಯಾದ ಕಾಳು, ಸ್ವಲ್ಪ ಕಾಳಿನ ಗಾತ್ರ ಸಹ ಹೆಚ್ಚಾಗಿ ತಾಂತ್ರಿಕತೆ ಅಥವಾ ನಮ್ಮ ವೈಜ್ಞಾನಿಕದಿಂದ ಕಂಡುಹಿಡಿದ್ವಿ, ಒಂದು 10-20% ಅಷ್ಟು ಇಳುವರಿಯಲ್ಲಿ ಹೆಚ್ಚಾಗಲಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ರೈತರು ಸತುವಿನ ಸಲ್ಫೇಟ್ ಅನ್ನ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಅಂದ್ರೆ ಮುಖ್ಯವಾಗಿ ಈ ಸಾವಯವ ಗೊಬ್ಬರದ ಜೊತೆಯಲ್ಲಿ ಸತುವಿನ ಸಲ್ಫೇಟ್ ಅನ್ನ ಬೆರೆಸ್ಕೊಂಡು ಹಾಕ್ಬೇಕಾಗುತ್ತೆ. ಹಾಕ್ಬಹುದು. ಹೌದು, ಈಗ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಇಲ್ಲಿ 16 ಪೋಷಕಾಂಶಗಳ ಅವಶ್ಯಕತೆ ಇದೆ. ಹೌದೌದು. ಸಾರಜನಕ, ರಂಜಕ, ಪೊಟ್ಯಾಶ್, ಬೇರೆ ಬೇರೆ ರೂಪದ ಮೈಕ್ರೋನ್ಯೂಟ್ರಿಯಂಟ್ಸ್ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ಸಾಕಾದ್ರೂ ಸಹ ಇದರ ಅವಶ್ಯಕತೆ ಬಹಳ ಇರೋದ್ರಿಂದ ಜಿಂಕ್ ಸಲ್ಫೇಟ್ ಅನ್ನ ಬಳಸೋದು ಸೂಕ್ತ. ಈಗ ನಾವು ಊಟ ಮಾಡುವಾಗ ಯಾವುದೇ ಒಂದು ಸಾರು ಬಳಸುವಾಗ ಆ ಸಾರಲ್ಲಿ ಉಪ್ಪು ಇಲ್ಲದೋದ್ರೆ ಎಷ್ಟು ಕಷ್ಟಪಡ್ತೇವೆ ಊಟ ಮಾಡಲಿಕ್ಕೆ, ಅದು ರುಚಿಸುವುದಿಲ್ಲ, ನಮಗೆ ಅದು ಹಿತ ಅಂತ ಅನಿಸೋದಿಲ್ಲ. ಅದೇ ರೀತಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಜಿಂಕ್ ಸಲ್ಫೇಟ್ ಇರ್ಬೋದು, ಸುಣ್ಣ ಇರ್ಬೋದು, ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯಂಟ್ಸ್ ಬಳಸೋದ್ರಿಂದ ಮಣ್ಣಿನ ಗುಣಲಕ್ಷಣಗಳು ಚೆನ್ನಾಗ್ತದೆ, ನಾವು ನಿರೀಕ್ಷಿಸಿದಷ್ಟು ಇಳುವರಿ ತಗೊಳ್ಳಿಕ್ಕು ಇಲ್ಲಿ ಅನುಕೂಲ ಆಗ್ತದೆ. ಇನ್ನು ಈ ರಸಗೊಬ್ಬರವನ್ನು ಕೂಡ ನಾವು ಕೊಡಬೇಕಾಗತ್ತೆ. ಆ ರಸಗೊಬ್ಬರವನ್ನು ಹೇಗೆ ಕೊಡಬೇಕಾಗತ್ತೆ ಅಂದ್ರೆ ಪ್ಯಾಡಿಗೆ ರೆಕಮೆಂಡೇಶನ್ 1 acre ಅಂತ ಹೇಳಿ ನಮ್ಮ ಟೆಕ್ನಾಲಜಿ ಏನ್ ಹೇಳ್ತಂದ್ರೆ 30-30-35 30 ಕೆಜಿ ಸಾರಜನಕ, 30 ಕಿಲೋಗ್ರಾಂ ರಂಜಕ, 35 ಕಿಲೋಗ್ರಾಂ ನಷ್ಟು ಪೊಟ್ಯಾಶ್ ಅನ್ನ ತಾಂತ್ರಿಕತೆಯಲ್ಲಿ ನಮ್ಮ ವಿಜ್ಞಾನಿಗಳು ಅವರಿವರು ಕಂಡುಹಿಡಿದು ಇದನ್ನ ರೆಕಮೆಂಡ್ ಮಾಡಿದ್ದಾರೆ. ಇದೆಲ್ಲವನ್ನ ನೇರವಾಗಿ ಒಂದೇ ಸಾರಿ ಕೊಡುವಂತದ್ದು ಅಲ್ಲ. ಇದನ್ನ ಹೇಗೆ ಮಾಡಬೇಕು ಅಂದ್ರೆ, ಈಗಾಗಲೇ ಜಮೀನು ಎಲ್ಲ ರೆಡಿ ಆಗಿರ್ತದೆ, 1/3 ಭಾಗದಷ್ಟು ಸಾರಜನಕ, ಪೂರ್ತಿಯಷ್ಟು ರಂಜಕ, ಒಂದು 1/4 ಭಾಗದಷ್ಟು ಪೊಟ್ಯಾಶ್ ಅನ್ನ ನಾಟಿಗೆ ಪೂರ್ವ ಕೊಡಬೇಕಾಗ್ತದೆ. ಉಳುಮೆ ಎಲ್ಲ ಮಾಡಿ ಹದ ಮಾಡಿ ನೀರು ತುಂಬಿ ಇವತ್ತೇನು ನಾಟಿ ಮಾಡಬೇಕು ಅಥವಾ ನಾಳೆ ನಾಟಿ ಮಾಡಬೇಕು ಅಂತ ಹೇಳುವಾಗ ಆ ನಾಟಿಗೆ ಪೂರ್ವವಾಗಿ ಇದಿಷ್ಟು ರಸಗೊಬ್ಬರವನ್ನು ಫಸ್ಟ್ ಡೋಸ್ ಆಗಿ ಕೊಡಬೇಕಾಗ್ತದೆ ಸರ್. ಆಮೇಲೆ ನಾಟಿ ಮಾಡಿದ 30 ದಿವಸದಲ್ಲಿ ಆಫ್ಟರ್ 1 ಮಂತ್ ಸಾರಜನಕನ 3 ಭಾಗಗಳಾಗಿ ಮಾಡಿಕೊಡ್ತೇವೆ. 1/3 ಭಾಗ ಸಾರಜನಕ ಮೇಲ್ಗೊಬ್ಬರವಾಗಿ ಬಳಸಬೇಕು. ವೆಜಿಟೇಟಿವ್ ಗ್ರೋತ್ ಬರ್ತದೆ, ಮುಂದಿನ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಮತ್ತೆ ಇನ್ನೊಮ್ಮೆ 25 ದಿವಸಗಳ ನಂತರ ಆ ಉಳುಕಿ ಇರುವಂತಹ ಸಾರಜನಕ ಏನಿದೆ 1/3 ಭಾಗ ಇದೆ, ಜೊತೆಗೆ 1/4 ಭಾಗದಷ್ಟು ಪೊಟ್ಯಾಶ್ ಬಾಕಿ ಆಗಿತ್ತು, ಅದ ಎರಡನ್ನ ಸೇರಿಸಿದಾಗ ರಸಗೊಬ್ಬರ ಸಂಪೂರ್ಣವಾಗಿ ನಾವಿಲ್ಲಿ ಕೊಟ್ಟಾಗೆ ಆಗ್ತದೆ. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಸರ್, ಕೊಡಗು ವಿಭಿನ್ನವಾದ ಹವಾಮಾನ ಲಕ್ಷಣಗಳು ಇರೋದ್ರಿಂದ ನಾಟಿಗೆ ಪೂರ್ವದಲ್ಲೇ ಒಂದು ಡೋಸ್ ಗೊಬ್ಬರ ಕೊಡಿ ಅಂತ ಹೇಳಿದೀವಿ ನಾವು. ಬಟ್ ಇಲ್ಲಿ ನಾಟಿ ಮಾಡೋ ದಿವಸ ಹೆವಿ ಮಳೆ ಬೀಳ್ತಾ ಇರ್ತದೆ, ಉಳುಮೆ ಆದ್ಮೇಲೆ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಒಂದು ವಾರ ಎಕ್ಸ್ಟೆಂಡ್ ಆಗ್ತದೆ, ಆಗಲೂ ಕೊಡ್ಲಿಕ್ಕೆ ಅವಕಾಶ ಉಂಟು. ಬಟ್ ನಾವು ನಿರೀಕ್ಷಿಸಿದಷ್ಟು ಇಳುವರಿ ತಕೊಳ್ಳಿಕ್ಕೆ ಒಂದು ಎಕರೆಗೆ 20-25 ಕ್ವಿಂಟಾಲ್ ತೆಗೆಯುವಲ್ಲಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರ್ತದೆ. ರೈತ ಬಾಂಧವರೇ, ತಮಗೆ ಈ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಸಿ ಗಿರೀಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8272739103. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8272739103. ತುಂಬ ಸಂತೋಷ ಗಿರೀಶ್ ಅವರೇ, ತಾವಿದುವರೆಗೂ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸಾಂಪ್ರದಾಯಿಕ ಆಹಾರದ ಬೆಳೆಯಾದಂಥ ಭತ್ತದ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಇದುವರೆಗೆ ಭತ್ತ ಬೆಳೆ ಬೇಸಾಯ ಈ ಕುರಿತು ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 26,000 ರೂಪಾಯಿ, ಅರೇಬಿಕಾ ಚೆರಿ 14,000 ರೂಪಾಯಿಯಿಂದ 15,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 19,600 ರೂಪಾಯಿಯಿಂದ 20,000 ರೂಪಾಯಿ, ರೋಬಸ್ಟಾ ಚೆರಿ 10,400ರಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಗಿಡ ಕಪಾತ್ ಕುರಿತು ಡಾ ನಾಗರಾಜ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ನಿಧನ ಸುದ್ದಿ: ಚೆಟ್ಟಿಮಾನಿ ಪದಕಲ್ಲು ಗ್ರಾಮತ್ರ ಮಂಗೇರಿರ ಮೇದಪ್ಪ ರಾಜು ಐಂಗ 94ನೇ ಬೈತ್ಲ ಇಂದು ಬೆಂಗಳೂರಲ ಮರಣಪಟ್ಟಿತ್. ಮಂಗೇರಿರ ಮೇದಪ್ಪ ರಾಜು ಐಂಡ ಅಖಿರಿ ಕಾರ್ಯ ನಾಳೆ ಮಜ್ಜನ ಚೆಟ್ಟಿಮಾನಿ ಪದಕಲ್ಲು ಗ್ರಾಮತ್ಲ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಟಟ್ರಿಯಾ ಇನ್ಫೋಟೆಕ್ ಬೆಂಗಳೂರು, ಮಾಲೀಕರು ತುಂತಜೀರ ಸಂದೀಪ್ 60 ಕ್ಲು ಗ್ರಾಮ. ಸುದ್ದಿ ಚೊಂಪೆ ಓದುತ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಚೊಂಪೆನ ವಿವರ: ಅಂತಾರಾಷ್ಟ್ರೀಯ 11ನೇ ಯೋಗ ದಿನಾಚರಣೆ ಬಗೆಲಿ ಯೋಗಾಭ್ಯಾಸದೊಟ್ಟಿಗೆ ಶ್ರಮದಾನ ಹಂಗೆ ಮನಾರ ಮಾಡುವ ಸಸಿಗಳನ್ನು ನೆಡುವ ಕಾರ್ಬಾರ್ 10 ಅಂದರೆ ನಾಳೆ ಹೊತ್ತಾರೆ 8:30 ಪ್ಯಾಟಿನ ಗಾಂಧಿ ಮೈದಾನದ ಗಾಂಧಿ ಭವನಕ್ಕೆ ಮುಟ್ಟ ಮನಾರ ಮಾಡುವ ಕಾರ್ಬಾರ್ ನಡೆದದೇತ ಜಿಲ್ಲಾ ಆಯುಷ್ ಕಚೇರಿನ ಜಿಲ್ಲಾ ಆಯುಷ್ ಅಧಿಕಾರಿಗ ಮಾಹಿತಿ ಕೊಟ್ಟೋಳು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ 11 ಹೊತ್ತಾರೆ 11:00 1:00 ಮುಟ್ಟ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಹಂಚಕ್ ತುಂಬಿಸಿದ ಅರ್ಜಿ ನೋಟರಿಂದ ಅಫಿಡವಿಟ್ ಮಾಡಿದ ಅರ್ಜಿನ ತಕಂಡವೆ. ಸರ್ಕಾರಿ ಕಚೇರಿಲಿ ಸತಾಯಿಸುದು, ದುಡ್ಡು ಕೇಳುದು, ಬ್ಯಾರೆ ಬ್ಯಾರೆ ತೊಂದರೆ ತಾಪತ್ರೆಗಳಿದ್ದರೆ ಸಾರ್ವಜನಿಕರು ದೂರುಗಳನ್ನ ನಿಗದಿತ ಪತ್ರಲಿ ನೀಡಕ್ಕೆ ಸಾರ್ವಜನಿಕರು ಈ ಸದುಪಯೋಗನ ಪಡ್ಕೊಳ್ಳೋ ಹಂಗೆ ಮಡಿಕೇರಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಯೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಇಲಾಖೆ, ಬೇರೆ ಬೇರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಬಾರ್ 12 ಹೊತ್ತಾರೆ 10:00 ಪ್ಯಾಟಿನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ನಡೆದಿದೆ. ಪ್ರಧಾನ ಜಿಲ್ಲಾ ಮತ್ತೆ ಸೆಷನ್ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗ ವೆಂಕಟರಾಜ ಅವು ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ನಗರಾಭಿವೃದ್ಧಿ ಮತ್ತೆ ಪೌರಾಡಳಿತ ಇಲಾಖೆ ಕಡೆಯಿಂದ ಕುಶಾಲನಗರಲ್ಲಿ ಹೊಸದಾಗಿ ನಿರ್ಮಿಸಿದ್ದ ಪುರಸಭಾ ಕಚೇರಿ ಕಟ್ಟಡ ಉದ್ಘಾಟನಾ ಜಂಬರ 11 ಹೊತ್ತಾರೆ 11:00 ಕುಶಾಲನಗರಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಮಂತ್ರಿಗ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್ ಅವು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಂಸದರು ಹಂಗೆ ಈ ಕಾರ್ಬಾರಿಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಮೂರ್ನಾಡು 66 ಬಾರ್ ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಹಾಲಿ 33 ಕೆವಿ ವಿದ್ಯುತ್ ಉಪಕೇಂದ್ರದ 11 ಕೆವಿ ವಿದ್ಯುತ್ ಮಾರ್ಗಗಳ ರಿಪೇರಿ ಕೆಲಸ ಇರದರಿಂದ 10 ಹೊತ್ತಾರೆ 10:00 ಮಧ್ಯಾಹ್ನ 3:00 ಮುಟ್ಟ ಮೂರ್ನಾಡು, ಮರಗೋಡು, ಹಾಕತ್ತೂರು, ಹೊಸಕೇರಿ, ಹೊದ್ದೂರು, ನರಿಯಂದಡ, ನಾಪೊಕ್ಕುಲು, ಕುಂಜಿಲ, ಎಮ್ಮೆಮಾಡು, ಬಲ್ಲಮೌಟಿ ಹಂಗೆ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಹಂಗೆ ಸುಂಟಿಕೊಪ್ಪ 66 ಬಾರ್ 11 ವಿದ್ಯುತ್ ಹಂಚುವ ಉಪಕೇಂದ್ರದ ಹೊರಹೋವ 1 4 ಮಾಧಾಪುರ, 5 ಸುಂಟಿಕೊಪ್ಪ ಹಂಗೆ 6 ಹೊಸಕೋಟೆ ವಿದ್ಯುತ್ ಮಾರ್ಗಲಿ ರಿಪೇರಿ ಕೆಲಸ ಇರದರಿಂದ ಸುಂಟಿಕೊಪ್ಪ, ಪನ್ಯ, ಹರದೂರು, ಬೆಟ್ಟಗೇರಿ, ಸಿಸಿಎಲ್, ನಾಕೂರು, ಶಿರಂಗಾಲ, ಹೀರೂರು, ಅಂದಗೋವೆ, ಕೊಡಗರಹಳ್ಳಿ, ಹೊಸಕೋಟೆ, ಕಂಬಿಬಾಣೆ ಸುತ್ತಮುತ್ತ ಪ್ರದೇಶದಲ್ಲಿ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವ ಅಂಗಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಕೊಡಗು ಜಿಲ್ಲಾ ಘಟಕ ಮತ್ತೆ ಕೊಡಗು ಕನ್ನಡ ಭವನ ಕೂಡುಕೂಟಂದ ಕೊಡಗು ಜಿಲ್ಲಾ ಚುಟುಕು ಕಾವ್ಯಶ್ರೀ ಇನಾಂ ಪ್ರಧಾನ ಮತ್ತೆ ಕೊಡಗು ಕಾವ್ಯ ಕವಿಗೋಷ್ಠಿ ಕಾರ್ಬಾರ್ 6 ಪ್ಯಾಟೆನ ಪತ್ರಿಕಾಭವನದಲ್ಲಿ ಈ ಕಾರ್ಬಾರ್ ನಡೆದಿದೆ. ಕೊಡಗು ಜಿಲ್ಲೆನ ಕವಿಗಳಿಗೆ ನೀಡಿದ ಪೈಪೋಟಿಲಿ ಗೆದ್ದ 5 ಜನಕ್ಕೆ ಕೊಡಗು ಜಿಲ್ಲಾ ಚುಟುಕು ಕಾವ್ಯಶ್ರೀ ಇನಾಂ 2025 ನೀಡಿ ಗೌರವಿಸಲಾದೆ. ಕವಿಗೋಷ್ಠಿಗೆ ಹೆಸರನ್ನು ನೋಂದಾಯಿಸಿಕೊಳ್ಳುವಂಗೆ ಕೊಡಗು ಕನ್ನಡ ಭವನ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ, ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಎ ರೂಬಿನಾ ಅವು ಪತ್ರಿಕಾ ಪ್ರಕಟಣೆಗೆ ತಿಳಿಸಿಯೋಳು. ಕುಟ್ಟ ವ್ಯಾಪ್ತಿಗೆ ಈ ಗ್ರಾಮದ ಅರಣ್ಯಕ್ಕೆ ಕಾಡಾನೆಗಳನ್ನು ಓಡಿಸುವ ಕಾರ್ಬಾರ್ನ ನಾಳೆ ಕೂಡ ಹೊತ್ತಾರೆ 9:00 ಹಿಂಬತ್ತು 6:00 ಮುಟ್ಟ ನಡೆದಿದೆ. ಈ ವ್ಯಾಪ್ತಿಗೆ ಸಂಬಂಧಪಟ್ಟ ಮಂಚಳ್ಳಿ, ಕುಟ್ಟ ಮತ್ತೆ ನಾತಂಗಲ್ ವ್ಯಾಪ್ತಿಲಿ ಬೀಡು ಬಿಟ್ಟ ಸುಮಾರು 10-18 ಕಾಡಾನೆಗಳ ಹಿಂಡನ ಅರಣ್ಯಕ್ಕೆ ಓಡಿಸುವ ಕಾರ್ಯಾಚರಣೆ ಸಮಯದಲ್ಲಿ ಸಾರ್ವಜನಿಕರು, ಗ್ರಾಮಸ್ಥರು, ಶಾಲಾ ಕಾಲೇಜು ಮಕ್ಕ, ಕಾರ್ಮಿಕರು, ಬೆಳೆಗಾರರು ಸಹಕಾರ ನೀಡುವಂಗೆ ಅರಣ್ಯ ಇಲಾಖೆನ ಶ್ರೀಮಂಗಲ ವನ್ಯಜೀವಿ ವಲಯದವು ಪ್ರಕಟಣೆಗೆ ತಿಳಿಸಿಯೋಳು. ಗ್ರಾಮೋತ್ಥಾನ ಭಾರತ ಪ್ರಕಾಶನ ಕೊಡಗು ಕಡೆಯಿಂದ ಭಾರತ ಸಿಂಧೂರ ಕೃತಿ ಲೋಕಾರ್ಪಣೆ ಕಾರ್ಬಾರ್ 10 2:30 ಪ್ಯಾಟೆನ ಪತ್ರಿಕಾಭವನದಲ್ಲಿ ನಡೆದಿದೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಶೈಕ್ಷಣಿಕ ವರ್ಷ 2026-27 6 ತರಗತಿಗೆ ಪ್ರವೇಶ ಪಡ್ಕಂಬಕ್ಕೆ ಅಭ್ಯರ್ಥಿಗಳಿಂದ ಆನ್ಲೈನ್ಲಿ ಅರ್ಜಿನ ಕರೆದೊಳೋ. ಅರ್ಜಿ ಹಾಕಿಕೆ ಜುಲೈ 29 ಆಖೇರಿ ದಿನ ಆಗುಟ್ಟು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುವಂಗೆ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿಯೋಳು. ಕೊಡಗುಲಿ ಭಾರಿ ಮಳೆಯಾಗುವ ಸೂಚನೆ ಇರದರಿಂದ ಹವಾಮಾನ ಇಲಾಖೆ 12-14 ಮುಟ್ಟ ರೆಡ್ ಅಲರ್ಟ್ ಘೋಷಣೆ ಮಾಡಿಟ್ಟು ಗೊತ್ತಾಗುಟ್ಟು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರ

ಅಧಿಕಾರಿಯ ಪೆನ್ನ ಉಪಾದ್ರಿಯ ಓಗ್ರ ಕೂಟಕ್ಕೆ ಮಕ್ಕಕ್ಕ ಕಳೆದ ತಂಗಳ ಪ್ರತಿಭಟನೆ ಕಾಟುವಕ್ಕೆ ಒತ್ತು ಕೊಡ್ಕೊಂಡು ಒಂದು ಶಾಸಕ ಅಜ್ಜ ಕೊಟ್ಟಿದ್ದ ಪೊನ್ನಣ್ಣ ಅಣ್ಣಚ್ಚಿ ವಿರಾಜಪೇಟೆ ಪಂಜರಪೇಟೆ ಅಂಗನವಾಡಿ ಕೇಂದ್ರದ ಪೊಮ್ಮಕ್ಕ ಪೆನ್ನ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆದನಲ್ಲಿ ಶುರು ಮಾಡಿದ ಎಲ್ಕೆಜಿ ಪೆನ್ನ ಯುಕೆಜಿ ಕ್ಲಾಸ್ನ ಉದ್ಘಾಟನೆ ಮಾಡತಕ್ಕ ಪರಂದ ಶಾಸಕಾಂಗ ಅಂಗನವಾಡಿಲಿ ಎಲ್ಕೆಜಿ ಪೆನ್ನ ಯುಕೆಜಿನ ಶುರು ಮಾಡುವಂಡ ಮೂಲಕ ಇಲಾಖೆ ಚೆರಿಯ ಮಕ್ಕಳ ಬೊಳಚರ ಕೂಟಕ್ಕೆ ಅಂಗನವಾಡಿಯರ ಅಭಿವೃದ್ಧಿಗೆ ನೈಚಿನೊಳದು ಪೆರಮೆ ಪಡುವಂತದ್ದು ಅರಿಚಿಟ್ಟದು. ಪೊಮ್ಮಕ್ಕ ಪೆನ್ನ ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ತಿಪ್ಪಣ್ಣ ಸಿರಸಗಿ ಕೂಡಲಿಕ್ಕೆ ಮುಖ್ಯಪಟ್ಟು ಈ ಸಂದರ್ಭ ಹಾಜರಿಂಜತ್. ಜಿಲ್ಲೆಯಲ್ಲಿ ಇದೇ 12-14 ಜೋರು ಮಳೆ ಆಪ ಸಾಧ್ಯತೆ ಉಂಟೆಂದು ಮುನ್ಸೂಚನೆ ತಂದ ಭಾರತೀಯ ಹವಾಮಾನ ಇಲಾಖೆ 12-14 ರೆಡ್ ಅಲರ್ಟ್ ಘೋಷಣೆ ಮಾಡಿತು. ಕುಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡಿಯಾದ ಕಾಡಾನೆಯ ಕಾಡಕ ದೌತ್ವಕ್ಕೆ ಅರಣ್ಯ ಇಲಾಖೆಯಿಂದ ಇಂದು ಶುರು ಮಾಡಿದ ಕಾರ್ಯಾಚರಣೆ ನಾಳೆಯೂ ನಡಪ. ಮಂಚಳ್ಳಿ ಕುಟ್ಟ ಪಿಜ ನಾತಂಗಲಲು ಪೊಲ 9:26 ನಡಪ ಕಾರ್ಯಾಚರಣೆ ಸಂದರ್ಭ ಗ್ರಾಮಸ್ಥಂಗ ಸ್ಕೂಲ್ ಕಾಲೇಜು ಮಕ್ಕ ಪಣಿಕಾರ ಬೊಳೆಕಾರ ಎಚ್ಚರ ತಿಂಜಂಡ್ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೆ ಸಹಕಾರ ಕೊಡಪನಕ್ಕೆ ಶ್ರೀಮಂಗಲ ವನ್ಯಜೀವಿ ವಲಯತ್ರ ಪ್ರಕಟಣೆ ಅರಿಚಿಟ್ಟಿತು. ಮಳೆಗಾಲದ್ದು ಕೃಷಿಕರಂಗಕ್ಕೆ ತಾಂತ್ರಿಕತೆ ಸೌಲಭ್ಯ ಕೊಡುವ ನಿಟ್ಟಿನಲ್ಲಿ ನ್ಯೂಡೆಲ್ಲಿರ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಪಿಂಜ ಅದನ್ನ ಅಂಗಸಂಸ್ಥೆಗಳ ಸಂಶೋಧನಾ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಪಿಂಜ ತೋಟಗಾರಿಕೆ ಇಲಾಖೆಯ ಕೂಡಲಕ್ಕೆ ಬೇರೆ ಬೇರೆ ಅಭಿವೃದ್ಧಿ ಇಲಾಖೆಯ ಕೂಡು ಕೂಟತ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಜಿಲ್ಲೆಯಲ್ಲಿ ನಡೆದನುಂಡ್. ಕೃಷಿ ವಿಜ್ಞಾನ ಕೇಂದ್ರ ಪಿಂಜ ಅದನ್ನ ಸಂಶೋಧನಾ ಕೇಂದ್ರ ತರ ವಿಜ್ಞಾನಿಯ ಪಿಂಜ ಇಲಾಖೆಯ ಅಧಿಕಾರಿಯ ಖುದ್ದು ಪೋಯಿತು. ಜಿಲ್ಲೆಯ ಹೋಬಳಿ ಪಿಂಜ ಗ್ರಾಮ ಪಂಚಾಯಿತಿ ಮಟ್ಟ ತುಳ ರೈತ